ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಲಾಭದಾಯಕ ಡ್ರ್ಯಾಗನ್ ಫ್ರೂಟ್, ಇದರ ಕೃಷಿ ಅನುಭವ ಕುರಿತು ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಶೀಗೇನಹಳ್ಳಿಯ ರೈತರಾದ ಶ್ರೀ ಮುದುಕಪ್ಪ ಅವರೊಡನೆ ಸಂದರ್ಶನವಿದೆ. ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ ಕೇಳುವಿರಂತೆ. ರೈತ ಬಾಂಧವರು ಇದೀಗ ಕೇಳೋಣ. ಲಾಭದಾಯಕ ಕೃಷಿಯಲ್ಲಿ ಡ್ರ್ಯಾಗನ್ ಫ್ರೂಟ್, ಇದರ ಬೇಸಾಯದ ಅನುಭವ ಕುರಿತು ಹಗರಿ ಬೊಮ್ಮನಹಳ್ಳಿ ತಾಲೂಕು ಶೀಗೇನಹಳ್ಳಿಯ ರೈತರಾದ ಶ್ರೀ ಮುದುಕಪ್ಪ ಅವರೊಡನೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶೀಗೇನಹಳ್ಳಿ ಮೂರು ಈ ಗ್ರಾಮದಲ್ಲಿ ತೋಟಗಾರಿಕೆ ಬೆಳೆಯುವಂತಹ ರೈತರು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದ್ದಾರೆ. ಅಂತಹದ್ರಲ್ಲಿ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಅದೊಂದು ಲಾಭದಾಯಕ ಕೃಷಿಯಾಗಿದೆ ಅನ್ನುವಂಥದ್ದನ್ನು ಅವರು ಖಚಿತಪಡಿಸ್ಕೊಂಡಿದ್ದಾರೆ. ಶೀಗೇನಹಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಮುದುಕಪ್ಪ ಬೇಳೂರವರು. ಸೊ ಇವರು ಉತ್ಸಾಹಿ ರೈತರು, ಏನಾದರೂ ಒಂದು ಹೊಸದನ್ನು ಮಾಡಬೇಕು, ಕೃಷಿಕರು ಕೃಷಿಕ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಬೇಕು ಅನ್ನುವಂಥ ರೀತಿಯ ಒಳಗಡೆಗೆ ಬೇರೆ ಬೇರೆ ಕಡೆ ಎಲ್ಲ ಏನೆಲ್ಲ ಕಲೀಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಹೋಗ್ತಾರೆ, ಪ್ರಾತ್ಯಕ್ಷಿಕೆಗಳನ್ನು ನೋಡ್ತಾರೆ. ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅವರು ಕೊಡುವ ಮಾರ್ಗದರ್ಶನಗಳನ್ನು, ಅವರು ಕರೆದುಕೊಂಡು ಹೋಗುವಂತಹ ಪ್ರಾತ್ಯಕ್ಷಿಕೆ ಪ್ರವಾಸಗಳನ್ನು ಇವೆಲ್ಲ ಮಾಡ್ತಾ ತಮ್ಮ ಕೃಷಿಯಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಕಂಡುಕೊಂಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ನಾವು ಈ ಧ್ವನಿ ಮುದ್ರಣವನ್ನು ಅವರ ತೋಟದಲ್ಲೇ ಮಾಡಿದ್ದು. ಈ ತೋಟ ಏನು ಅಂದರೆ ಡ್ರ್ಯಾಗನ್ ಫ್ರೂಟ್, ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಅಂತ ಅವರು ಹೇಳ್ತಾ ಇದ್ರು. ಬನ್ನಿ, ಈ ಡ್ರ್ಯಾಗನ್ ಫ್ರೂಟ್ನ ಕೃಷಿ ಹೇಗೆಲ್ಲ ಮಾಡಲಾಗ್ತದೆ, ಇದರ ನಿರ್ವಹಣೆ ಹೇಗೆ ಮಾಡಲಾಗ್ತದೆ, ಇದು ಯಾವಾಗ ಇಳುವರಿ ಕೊಡ್ತಾ ಇರ್ತದೆ, ಎಷ್ಟು ವರ್ಷದವರೆಗೂ ಇದನ್ನು ಪಡ್ಕೊಳ್ಬೋದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ನಮಸ್ಕಾರ ಮುದುಕಪ್ಪರೇ. ನಮಸ್ತೆ. ನಿಮ್ಮ ಪೂರ್ಣ ಹೆಸರು ಹೇಳ್ರಿ. ನಮ್ಮ ಪೂರ್ತಿ ಮುದುಕಪ್ಪರು. ಮುದುಕಪ್ಪ ಬೇಳೂರು ಮುದುಕಪ್ಪ ಅಂತ. ನಮ್ಮ ತಂದೆ ಹೆಸರು ಗೋಣಿಬಸಪ್ಪರು. ಬೇಳೂರು ಅಂದ್ರೆ ಊರ ಹೆಸರು ಅದು? ಅದು ನಮ್ಮ ಮನೆ ಅಡ್ರೆಸ್ ಸರ್. ಪೂರ್ವಿಕರು ಅಲ್ಲಿದ್ರ? ಅಲ್ಲಿದ್ರ ಅಂತಾರ ಸರ್, ನಮಗೂ ಗೊತ್ತಿಲ್ಲ ಅಂತಾರ. ಮುಂದೆ ಅದು ಮೊದ್ಲಿಂದ ಅಡ್ರೆಸ್ ಬಂದ್ಬಿಟ್ಟ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ಇದೆಯಲ್ಲ ಬೇಳೂರು? ಇಲ್ಲೇ ಇಲ್ಲೇ ಬರ್ತ ಸರ್, ಕೊಪ್ಪಳ ಜಿಲ್ಲೆಯಲ್ಲಿ. ಹೊಳೆಸಾಲಿಗಿದೆಯಾ? ಹೊಳೆಸಾಲಿನಾಗ ಐತೆ ಸರ್. ಅಂದ್ರೆ ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚೆ ಬಹುಶಃ ಅಲ್ಲಿ ಏನಾದ್ರು ಇದ್ರೆ. ಕಾತರಕಿಲ್ಲಿಂದ ಬೇಳೂರು ಅಂತ ಇಲ್ಲೇ ಮುಂದೆ ಬರ್ತದೆ ಸರ್. ಇಲ್ಲೇ ಇಲ್ಲಿಂದ ಹಿಂಗ ಒಳಗೆ ಹೋದ್ರ ನಮ್ದು ಹೊಳೆ 5 ಕಿಲೋಮೀಟರ್ನಾಗ ಐತೆ ಸರ್. 5 ಕಿಲೋಮೀಟರ್ ಒಳಗಿರೋದ್ರಿಂದ ಅಡ್ಡ ಐತೆ, ನಡ್ಕಂತ ಹೋದ್ರೆ 5 ಕಿಲೋಮೀಟರ್. ಡ್ಯಾಮ್ ಕಟ್ ಮೇಲೆ ಬಹುಶಃ ಹಿಂಗ ಆ ಕಡೆ ಈ ಕಡೆ ಚದುರಿದಾರೆ. ಹೌದ್ ಸರ್, ಮೊದ್ಲಾಗೆಲ್ಲ ಕಾಲೋಳಿ ಅಡ್ಡಾಡ್ತದ್ರು ಸರ್ ಇಲ್ಲೆಲ್ಲ. ಆ ಕಡೆ ಕಾತಿರ್ಕಿ ಗುಡ್ಲ ನೋಡು ಸಂತೆ ಮಾಡ್ತಿದ್ರು, ನಮ್ಮರೆಲ್ಲ ಯಜಮಾನ್ರು ಹೇಳ್ತಾರ ಸರ್ ಆ ಕಡೆ ಸಂತೆ ಮಾಡ್ತಿದ್ರು, ಈ ಕಡೆ ಹೇಳ ಆ ಕಡೆ ಹೋಗಿ ಸಂತೆ, ಆ ಕಡೆ ಹೇಳ ಈ ಕಡೆಗೆ. ಅವಾಗೆಲ್ಲ ದುಡ್ಡಿಂದಲ್ ಸರ್ ನವಣಿ ಕುಟ್ಟಿ ಕುಟ್ಟಿ ಅಕ್ಕಿ ಮಾಡಿ ಅವನ್ ಮಾರ್ಕೊಂಡು ಸ್ವಾಮನಾ ತರ್ತಿದ್ರಂತೆ. ನಮ್ಗೆ ಉಣ್ಲಿಕ್ಕೆ ಬೇಕ ಎಣ್ಣೆ ಬೇಕು ಉಪ್ಪು ಬೇಕು ಇಂಥವೆಲ್ಲ ಬೇಕಾದ್ವು ತರಕ ಅಕ್ಕಿ ಮಾರಿ ಅಕ್ಕಡಿ ಕಾಳು ಬೆಳಿತಿದ್ರು. ಅಕ್ಕಡಿ ಕಾಳು ಹೆಸರು ಮಡಿಕೆ ತೊಗರಿ ಇಂಥವೆಲ್ಲ ಮಾರ್ಕೊಂತ ಶೇರ್ಗಟ್ಲೆ ಹೋಗಿ ಕುಂತ್ಕೊಂಡು ಮಾರಿ ಅದರಲ್ಲಿ ತಂದು ಮನೆಗೆ ಊಟ ಜೀವನ ಆಗ್ತಿದ್ರು. ಒಟ್ಟು ಆ ಕಡೆ ಒಂದು ಪ್ರಯಾಣ ಇತ್ತು ಅವಾಗೆಲ್ಲ, ಸಂತೆಗೆ ಹೋಗೋದು ಬರೋದು ಎಲ್ಲ ಆಗ್ತಿತ್ತು. ಸರಿ, ಈಗ ನಿಮ್ಮ ಕೃಷಿ ಬಗ್ಗೆ ಹೇಳಿ, ಮೊದಲು ಹೇಗಿತ್ತು, ಏನೇನು ಬೆಳೀತಾ ಇದ್ರಿ? ಎಲ್ಲ ನಾವು ಸರ್ ಮೊದಲೆಲ್ಲ ಕಬ್ಬು ಬೆಳಿತಿದ್ವಿ, ಶೇಂಗಾ ಬೆಳಿತಿದ್ವಿ, ಮೆಕ್ಕೆಜೋಳನು ಬೆಳಿತಿದ್ವಿ. ಶೇಂಗಾದಲ್ಲಿ ಮೆಕ್ಕೆಜೋಳದಲ್ಲಿ ನಮ್ಗೆ ಸ್ವಲ್ಪ ಲಾಸ್ ಕಾಣಕತ್ತು, ಕಬ್ಬನು ಮಾಡ್ತಾ ಇದ್ವಿ. ಆಮೇಲೆ ಇದನ್ನ ನೋಡು ತೋಟಗಾರಿಕೆ ಇಂಥವೆಲ್ಲ ಮಾಡ್ಬೇಕಂತ ಅನಿಸ್ತದೆ ಸರ್, ನಾವು ಅಡ್ಡಾಡಿ ಇದನ್ನ ಮಾಡೋಣ ಅಂತ ಒಂದ್ ಕಡೆ ಬೇರೆ ಕಡೆ ನೋಡ್ಕೊಂಡ್ ಬಂದಿದ್ವಿ. ತೋಟಗಾರಿಕೆ ಬೆಳೆಗಳನ್ನ ಮಾಡ್ಬೇಕಂತ. ಎಷ್ಟು ವರ್ಷದಿಂದ ಈ ತರದ ಬಯಕೆ ಶುರು ಆಯ್ತು? ನಂದೊಂದು 5 ವರ್ಷದಿಂದ ಇರ್ಲಾಗೈತೆ ಸರ್. ಅದು ಈ ರೀತಿ ಬೆಳೆಗಳನ್ನ ಬೆಳಿಬೇಕು ಅನ್ನೋದಕ್ಕೆ ನೀವೇ ನಿರ್ಧಾರ ಮಾಡ್ಕೊಳ್ತಿದ್ರೋ ಅಥವಾ ಯಾರಾದ್ರೂ ಪ್ರಭಾವ ಬೀರಿದ್ರ? ಇಲ್ಲ ಸರ್, ನಾವು ಸ್ವಂತ ನಿರ್ಧಾರ ಮಾಡಿದ್ವಿ ಸರ್. ನಾವು ಯಾರ ಮಾತನ್ನು ಕೇಳಿಲ್ಲ, ಯಾರಲಿಂದ ನಾವು ಪ್ರಭಾವ ತಗೊಂಡಲ್ಲ ಸರ್, ಸ್ವಂತ ನಿರ್ಧಾರ ಮಾಡಿ ಮಾಡ್ಕೊಂಡಾರ ಸರ್. ಅಡಿಕೆ ಬೆಳಿಬೇಕನ್ನಿಸ್ತು, ಅಡಿಕೆ ಮಾಡಿದ್ವಿ. ಅಡಿಕೆ ಮಾಡಿದ್ರಿ? ಹ್ಞೂ ಸರ್, ಅಡಿಕೆ ಐತೆ ಸರ್. ಎಷ್ಟು ಎಕರೆ ಮಾಡಿದ್ರಿ? ಅದು 2 ಎಕರೆ. ಓಹೋಹೋ, ಎಷ್ಟು ದಿನಗಳಿಂದ, ಎಷ್ಟು ವರ್ಷ ಆಯ್ತು ಈಗ ಅಡಿಕೆ ಮಾಡಿ? 4ನೇ ವರ್ಷ ಸರ್ ಈಗ ಅಡಿಕೆ. ಇನ್ನು ಇಳುವರಿ ಬರಕ್ಕೆ ಇನ್ನೊಂದು ವರ್ಷ, ಮುಂದಿನ ವರ್ಷ ಬರ್ತದೆ? ಅಲ್ಲ, ಒಡೆದದ್ದು ಸರ್ ಅಲ್ಲೇ ಅವು ಹಳ್ಳ ಕುಂತಿಲ್ಲ, ಅಡಿಕೆ ಒಡೆದಿದ್ವು ಕುಂತಿಲ್ಲ, ಉದುರ್ತಾವ ಗಿಡ ಸಣ್ಣದ್ರಿಂದ ಉದುರ್ತಾವ ಸರ್. ಅಡಿಕೆ ತೋಟವನ್ನ ನಿರ್ವಹಣೆ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂತ ತಾಂತ್ರಿಕತೆ ಆಗಿರ್ಬೋದು ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಎಲ್ಲ ಇತ್ತ? ತಗೊಂಡೇನಿ ಸರ್. ನಾನು ಭದ್ರಾವತಿಯಲ್ಲಿ ನಮ್ಮವರೊಬ್ರು ಅಲ್ಲಿ ಕೃಷಿ ಪದ್ಧತಿ ಅದಾರ ಸರ್, ಕೃಷಿ ಇಲಾಖೆಯಲ್ಲಿ ತೋಟಗಾರಿಕೆಯಲ್ಲಿ ಹೋಗಿ ಕುಂತ್ಕೊಂಡು ಅದ್ರದೆಲ್ಲ ಮಾಹಿತಿ ತಗೊಂಡು ನಾನು ಹಾಗೆ ತಗೊಂಡ್ಬಂದಿನಿ ಸರ್. ಏನಾದ್ರೂ ಕಲಿಬೇಕಂದ್ರೆ ಅದು ಎಷ್ಟು ದೂರ ಇದ್ರಾದ್ರೂ ಹೋಗ್ತೀರಿ ನೀವು? ಹೋಗ್ತೀವಿ ಸರ್, ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಸರ್. ಬೆಳಗಾವಿ ಅಡ್ಡಾಡಿನಿ ಸರ್. ಓಹೋ, ಹೌದು. ಬೆಳಗಾವಿಗೆ ಯಾಕೆ ಹೋಗಿದ್ರು? ಬೆಳಗಾವಿ ಇದು ಕೃಷಿ ಪದ್ಧತಿನ ಹೋಗಿದ್ವಿ ಸರ್. ಅಲ್ಲಿ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕೋಳಿ ಮಾಡ್ಬೇಕು, ದೊಡ್ಡ ಕೋಳಿ ಅಂತ ಬರ್ತದೆ ಸರ್ ಫುಡ್ ಹಾಕಿ, ಅದನ್ನು ಮಾಡ್ಬೇಕಂತ ಹೋಗಿದ್ವಿ ಸರ್, ಅದನ್ನ ಮಾಡೋಕ್ಕಾಗಲಿಲ್ಲ, ಬಿಟ್ಟು ನಾನು. ಸೊ ಅಡಿಕೆ ಶುರು ಮಾಡಿದ್ರಿ, ಡ್ರ್ಯಾಗನ್ ಫ್ರೂಟ್ ಶುರು ಮಾಡಿದ್ರಿ. ಡ್ರ್ಯಾಗನ್ ಫ್ರೂಟ್ ಯಾವಾಗ್ಲಿಂದ ಶುರು ಮಾಡಿದ್ರಿ? ಇದು ಈಗ ನಾ 3 ಬೆಳೆ ತಗೊಂಡೇನೆ ಸರ್, 3ನೇ ವರ್ಷ. ವರ್ಷಕ್ಕೆ 1 ಬೆಳೆ ಬರ್ತದೆ ಸರ್. ಮುಂದಿನ ವರ್ಷಕ್ಕೆ 5ನೇ ತಿಂಗಳಿಗೆ ಸ್ಟಾರ್ಟ್ ಆಗತ್ತೆ ಸರ್. ಅಲ್ಲ, 3ನೇ ಬೆಳೆ ತಗೊಂಡಿದ್ದೀರಿ? ತಗೊಂಡಿದ್ದೀವಿ. ಈಗ ನೀವು ಇದನ್ನ ನಾಟಿ ಮಾಡಿ ಎಷ್ಟು ವರ್ಷದಲ್ಲಿ ನಿಮಗೆ ಇದು ಫಲ ಕೊಡ್ಲಿಕ್ಕೆ ಶುರು ಮಾಡಿ? 11 ತಿಂಗಳಿಗೆ ಬರ್ತದೆ ಸರ್. ಇವತ್ತು ನಾಟಿ ಮಾಡಿ 11 ಅಂದ್ರೆ ನೀವು ಇದನ್ನ ಶುರು ಮಾಡಿ 4 ವರ್ಷ ಆಯ್ತು? 7 ತಿಂಗಳಿಗೆ ಕ್ರಾಪ್ ಚಾಲುವಾಗ್ತದೆ ಸರ್, ಕಟಾವಾಗೋದು 11 ತಿಂಗಳು. ಡ್ರ್ಯಾಗನ್ ಫ್ರೂಟ್ ಬೆಳಿಲಿಕ್ಕೆ ಶುರು ಮಾಡಿದ್ದು, ಪ್ಲಾನ್ ಮಾಡ್ಕೊಂಡಿದ್ದು 4-5 ವರ್ಷ ಆಯ್ತಾ? 4 ವರ್ಷ. 4 ವರ್ಷ ಆಗಿದೆ. ಈಗ ಸ್ಟಾರ್ಟಿಂಗ್ ಏನೇನು ಮಾಡಿದ್ರಿ? ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕೂ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೌದಲ್ವಾ? ಇದು ಒಂಥರ ರಗಸ್ ಬಳ್ಳಿ ಇದ್ದಂಗೆ, ಇದು ಒಂಥರ ಪಾಪಸ್ ಕಳ್ಳಿ. ಪಾಪಸ್ ಕಳ್ಳಿ ಅಂತಂದ್ರೆ ಸರ್, ಅದು ನಮ್ಮ ಸ್ಥಳೀಯವಾಗಿ ಇತ್ತು ಪಾಪಸ್ ಕಳ್ಳಿಯಲ್ಲಿ. ಡಬ್ಗಳ್ಳಿ ಮುಳ್ಳು ಅಂತ ಇರ್ತಿತ್ತಲ್ವಾ? ಡಬ್ಗಳ್ಳಿ ಹಣ್ಣು ತಿಂತಿದ್ವಿ ಸರ್, ಕೈ ಕೆಂಪು ಮಾಡ್ಕೊಂತಿದ್ವಿ, ಅದು ಮುಳ್ಳು ಇರ್ತಿತ್ತು. ಅದೇನಂದ್ರೆ ಡಬ್ಗಳ್ಳಿ ಹಣ್ಣಲ್ಲಿ ಮುಳ್ಳು ಇರ್ತತೆ, ಇದಕ್ಕೆ ಅದಿಲ್ಲ ಸರ್, ಹಣ್ಣಲ್ಲಿ ಇಲ್ಲ. ಇದು ಇಲ್ಲ ಸರ್, ಇದು ಕಾಂಡದಲ್ಲೆಲ್ಲ ಇರ್ತದೆ, ಕಾಂಡದಲ್ಲಿ. ಸರಿ, ಸ್ಟಾರ್ಟಿಂಗ್ ಇದನ್ನ ಬೆಳಿಬೇಕು ಅಂತೇಳಿ ನಿರ್ಧಾರ ಮಾಡಿದಾಗೆ ನಿಮ್ಮ ಹೊಲದ ಸಿದ್ಧತೆಗಳನ್ನ ಏನೇನ್ ಹೇಗೆ ಮಾಡ್ತ ಸರ್? ಹೊಲ ಮಾಗಿ ಮಾಡ್ಕೊಂಡಿದ್ವಿ, ನೇಗಿಲು ಹೊಡಿಸಿ ಗೊಬ್ಬರ ಏರ್ಕೊಂಡಿದ್ವಿ, ಅದನ್ನೆಲ್ಲ ಸಾಪ್ ಹೊಡೆದು ಪದ್ಧತಿ ಸರಿ ಮಾಡಿ, ಕಂಬ ಹಾಕ್ಬೇಕಾದ್ರೆ ಬೇರೆಯವ್ರನ್ನ ಕರೆಸಿ ಅಳತಿ ಮಾಡಿ 7 ಅಡಿ 12 ಅಡಿ ಹಿಂಗೆ 7 ಅಡಿ ಇದೆ ಗಿಡದಿಂದ, ಕಂಬಲಿಂದ 7 ಅಡಿ ಅಂತಾರೆ. ಸಾಲಿಂದ ಸಾಲ 12 ಅಡಿ ಸರ್. ಅಷ್ಟು ಇರ್ಬೇಕಾ? ಇರ್ಬೇಕು ಸರ್, ಯಾಕಂದ್ರೆ ಗಾಡಿ ಅಡ್ಡಾಡ್ಬೇಕು, ಇದನ್ನೆಲ್ಲ ಹೊಲ ಕ್ಲೀನ್ ಮಾಡಬೇಕು. ಇದು ಆಮೇಲೆ ಇದು ಜಾಸ್ತಿ ಬಂದಂಗೆಲ್ಲ ಏನು ಕಡಿಮೆ ಆಗ್ತದೆ ಸರ್. ಇನ್ನೂ ಬೆಳೀತದೆ? ಇನ್ನೂ ಬರ್ತದೆ ಸರ್, ಇನ್ನೂ ಆಗಲಾಗ್ತದೆ. ಇದ್ರ ಮೇಲೆಲ್ಲ ಹಿಂಗ ಹೊರಟವಲ್ಲ ಸರ್, ಅವೆಲ್ಲ ಹೊರಟವು. ಈಗ ಎಷ್ಟು 1.5 ಅಡಿ ತಗೊಂಡವು, 3 ಅಡಿ ಮಟ್ಟ ಬರ್ತದೆ ಸರ್. ಈಚೆಲ್ಲಿ 3 ಆಚೆಲ್ಲಿ 3 ಬಂದ್ರೆ 6 ಹೊತ್ತು, 6 ಉಳಿತೈತಿ ನಡ್ಕ. ಹ್ಞೂ ಸರ್, ಕಳೆ ನಿರ್ವಹಣೆಗೆ ಜಾಗ ಬೇಕೇ ಬೇಕು. ಬೇಕು ಸರ್. ಸರಿ, ಈಗ ಕಂಬಗಳನ್ನ ಎಲ್ಲ ಹಾಕ್ಸಿದ್ರಿ, ಕಂಬಗಳೆಲ್ಲ ಎಲ್ಲಿ ಖರೀದಿ ಮಾಡಿದ್ರಿ? ಕಂಬ ಅಗ್ರಿ ಬೊಮ್ಮನಹಳ್ಳಿಯಲ್ಲಿ ಖರೀದಿ ಮಾಡಿದ್ವಿ ಸರ್. ಎಷ್ಟು ಖರ್ಚಾಯ್ತು ಅದಕ್ಕೆ ಸರ್? ಕಂಬ 220 ರೂಪಾಯಿ ಒಂದು ಕಂಬ ತಗೊಂಡೇನೆ ಸರ್. 700 ಕಂಬ ತರಿಸಿನಿ, 620 ಕುಂತಾವು, ಉಳಿದು ದ್ವದವು ಸರ್. ಆಮೇಲೆ ಅದಕ್ಕೆ ರಿಂಗ್ ಹಾಕಿವ್ ನೋಡ್ರಿ ಸರ್, ಮೇಲೆ ಹಾಕಿದ್ರಿ. ಆ ರಿಂಗು 130 ರೂಪಾಯಿ ತಂದೇನೆ ಸರ್, ಈಗ 150 ರೂಪಾಯಿ ಹೇಳ್ತದ. ಟೋಟಲ್ ಕಂಬಗಳಿಗಾಗಿ ರಿಂಗ್ಗಾಗಿ ಎಷ್ಟು ವೆಚ್ಚ ಆಯ್ತು ಸರ್? ಆಗಿ 30 ರೂಪಾಯಿಗೆ ಒಂದು ಆಗಿ ತಂದೇನು ಸರ್. ಅವಾಗ ಎಲ್ಲಿ ತಂದ್ರಿ ಅವನ್ನ? ಇಲ್ಲಿ ಇದರಲ್ಲಿ ಅಂಗ ಸಮುದ್ರದಾಗ ಒಬ್ಬ ರೆಡ್ಡಿ ಮಾಡಿದ್ದ. ನೋಡ್ಕೆಂದ್ವಿ, ಬೇರೆ ಕಡೆಗೆ ಹೋಗ್ಬೇಕಂತಂದ್ವಿ. ಆ ರೆಡ್ಡಿ ಆಗಿ ಮಾಡಿದ್ದಲೆ ಆತ್ ನನಗಂತ ಒಂದ್ ವರ್ಷ ಮುಂಚಿತವಾಗಿ ತೋಟ ಮಾಡಿದಾನ ಸರ್. ಆತಂದು ನೋಡ್ಕೊಂಬಂದಿದ್ವಿ. ಆತನ ಹಣ್ಣು ಬಿಟ್ಟತ್ತು. ನಾನು ಇದ್ ಮಾಡ್ಬೇಕಾದ ಆತನ ಹಣ್ಣು ಬಿಟ್ಟತ್ತು ಸರ್. ಬಿಟ್ಟಿತ್ತು. ಅದನ್ನ ನೋಡ್ಕೊಂಡು ಆತನ ತಲೆ ಆಗಿ ಕೊಡ್ತೀರಿ ಅನ್ನಂದೆ, ಕೊಡ್ತೀವಿ ಅಂದ್ರು. ಹೋಗಿ 30 ರೂಪಾಯಿಗೆ ಒಂದಾಗಿ 2400 ಆಗಿ ತಂದಿನಿ ಸರ್. ಓಹೋ, ಒಂದು ಕಂಬಕ್ಕೆ 4 ಆಗಿ ಕುಂದಿರ್ತಾವು. ನಾಲ್ಕು ಬೇಕು ಸುತ್ತಲು, 4 700 ಕಂಬ ತಂದೇನೆ ಸರ್. 220 ರೂಪಾಯಿದಂಗ, 220 ರೂಪಾಯಿ ಒಂದು ರಿಂಗ್ ಸರ್. ಅಲ್ಲ, ನಿಮಗೆ ಈ ಬೆಳೆಯನ್ನು ಬೆಳೆದ್ರೆ ಲಾಭದಾಯಕವಾಗುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ಇದಕ್ಕೆ ಬಂದರು, ಅಥವಾ ಇನ್ನು ಹೊಸದೊಂದು ಇರಲಿ ಅಂತ ಬಂದರು, ಹೇಗೆ ಸರ್? ಏನು ಹೇಳಿದ್ರು ನಮಗೆ ಬೇರೆ ಬೇರೆ ಕಡೆ ನಮ್ಮ ಕೃಷಿ ಪದ್ಧತಿ ಆಗಿರ್ಬೋದು, ಬೇರೆ ಬೆಳೆದವ್ರು ಹೇಳಿದರು ಇದು ಆರೋಗ್ಯಕ್ಕೆ ಒಳ್ಳೆಯದು, ಬಿ ಪಿ ಶುಗರು ಯಾವುದೂ ಬರ್ತಾ ಇಲ್ಲ, ಇದು ಮುಂದೆ ಒಳ್ಳೆ ಇದಾಕತೆ, ಇದು ನಿಂದ್ರದಲ್ಲ ಒಳ್ಳೇದಾಕತೆ ಇರಲಿ ಅನ್ನೋದು ಒಂದು ಅಂದ್ರಲ್ಲ, ಮಾರ್ಕೆಟ್ ಲಾಭ ಬರಲಿ ಅಂತ ನಾವು ಲಾಭ ಎಷ್ಟು ಬರ್ತೈತೋ ಇದನ್ನ ಮಾಡ್ಬೇಕು ಅನಿಸ್ಬಿಡಿ ಸರ್, ಮಾಡಿದ್ವಿ. ಒಟ್ಟು ಮಾರ್ಕೆಟಲ್ಲಿ ಬೇಡಿಕೆ ಇದೆ ಅನ್ನೋದು ನಿಮಗೆ ಗಮನಕ್ಕೆ ಬಂತು? ನಾವು ಮಾರ್ಕೆಟ್ಗೆ ಹೋಗಿಲ್ಲ ಸರ್, ಇಲ್ಲೇ ಒಬ್ಬರ ಮೇಲೆ ಒಬ್ರು ಖರೀದಿಗೆ ಬರ್ತಾರ. ಓಹೋಹೋ, ನಾನು 110 ರೂಪಾಯಿ ರೇಟ್ ಕೊಟ್ಟಿದ್ದೆ, 100 ರೂಪಾಯಿ ಒಬ್ರು ಬಂದರು, ನಾನು 110 ಕೊಡ್ತಂತ ಒಬ್ಬತ್ತು ಬರ್ತಾರೆ, 120 ಮಂದಿ 120 ರಂಗೆ ಹೋಗಿದ್ದಾನೆ ಸರ್. ಓಹೋ, ಇಲ್ಲಿ ಅಗ್ರೆ ಬೊಮ್ಮನಳ್ಳಿ ಹೊಸಪೇಟೆ. ಅಂದ್ರೆ ನಿಮ್ಗೆ ರಿಸ್ಕ್ ಕಡಿಮೆ, ಇದನ್ನ ತಗೊಂಡು ಹೋಗ್ಬೇಕು ನಾನು ಎಲ್ಲಿ ಮಾರಬೇಕು ಏನಿಲ್ಲ ಇದರಲ್ಲಿ, ಹಂಗೇನು ಇಲ್ಲ ಸರ್, ತೊಂದ್ರೆ ಇಲ್ಲಿಗೆ ಬಂದು ಹೋಯ್ತಾರ. ಇನ್ನೂ 10 ರೂಪಾಯಿ ಕಡಿಮೆ ಹೋದ್ರು ನಮಗೆ ಲಾಭ ಆಗ್ತೈತೆ, ತೂಕ ಇರ್ತೈತೆ. ಸರಿ, ಈಗ ಕಂಬಗಳನ್ನು ತಂದ್ರಿ, ಕಂಬಗಳನ್ನೆಲ್ಲ ಉಗಿದ್ರಿ, ಸಸಿಗಳನ್ನು ತಂದ್ರಿ, ಸಿಸ್ಟಮ್ ಹೇಳಿ, ಸ್ಟಾರ್ಟಿಂಗ್ ನಲ್ಲಿ ಏನೇನು ಮಾಡಿದ್ರಿ? ಏನೇನು ಮಾಡಿದ್ರು ಅಂತ ಹೇಳ್ತೀವಿ ಸರ್, ಸಸಿಗಳು ಪ್ಯಾಕೆಟ್ನಲ್ಲಿ ಬೆಳೆಸಿದ್ರು ಸರ್ ಅವರು, ಆ ಪ್ಯಾಕೆಟ್ಗಳು ತಗೊಂಬಂದ್ವಿ, ನಮ್ಮಲ್ಲಿ ಇಟ್ಕೊಂಡು ಬೆಳೆಸಿದ್ವಿ ನಾವು, ಈಗ ಅಲ್ಲಿ ಸಸಿ ಮಾಡಿದ್ದೇವೆ ಸರ್. ಅದಾವ ನೀವು ಮತ್ತೆ ಬೇರೆಯವ್ರಿಗೆ ಮಾರ್ಬೋದು? ಅಲ್ಲಿ ಮಾರು ಕೊಟ್ಟವ್ರಿ, ಎತ್ತಿನ ಮನೆ ಸಾರಿ ಕೊಟ್ಟಿವಿ ಇಲ್ಲಿ ಮುಟುಗನ ಹೇಳ್ತಾಳೆ. ಅವ್ರು ನಮಗೆ ಮೊದಲಿಂದ ಪರಿಚಯ, 15-20 ವರ್ಷದಿಂದ ಅವ್ರು ಎತ್ತಿನ ಮನೆ ಸಾರ್ತಲ್ಲಿ ನಾವು ಅಡ್ಡಾಡ್ತಿದ್ವಿ ಸರ್. ಅವ್ರ ಕೃಷಿ ಪದ್ಧತಿ ಎಲ್ಲ ಅಡ್ಡಾಡ್ತಿದ್ರು. ಮೊದಲೆಲ್ಲ ಸಾವಯವದ ಬಗ್ಗೆ, ಸಾವಯವದ ಬಗ್ಗೆ ನಮ್ಗೆ ಏನು ಮಾಹಿತಿ ಕೊಡ್ಬೇಕು ಕೊಡ್ತಿದ್ರು ಅವ್ರು, ಆದ್ರೆ ಆ ಪ್ರಕಾರ ನಾವು ಮಾಡಲಿಲ್ಲ. ಅವಾಗ ಹೋಗ್ತಿದ್ವಿ ಅವ್ರ ತಾಲೆ, ಅವರೆಲ್ಲ ತುಂಬಾ ತರಬೇತಿ, ಅವರೆಲ್ಲ ತುಂಬಾ ಪ್ರಚಾರ ಮಾಡ್ತಿದ್ರು ಸರ್. ಈಗ ಸ್ವಲ್ಪ ಕಡಿಮೆ ಮಾಡಿದಾರ, ಶಾಲೆ ಮಾಡ್ಕೊಂಡ್ರ ಮಕ್ಕಳ ಶಾಲೆ ಸೈಟ್ ಗಿಟ್ಟು ಮಾಡ್ಕೊಂಡು ಎಲ್ಲ. ಈಗ ನೀವು ಅವ್ರಿಗೆ ಈ ಸಸಿಗಳನ್ನು ಮಾರಾಟ ಮಾಡ್ತಿದ್ರಿ? ಅವ್ರಿಗೆ ಕೊಟ್ಟಿದ್ದೇನೆ ಸರ್ ಸಸಿ, ನಾನು ಕಡಿಮೆ ರೇಟ್ ಕೊಟ್ಟೆ, ನಮ್ಮದು ಸ್ನೇಹಿತರ ಅವರು, ನಾನು 25 ರೂಪಾಯಿದಂಗೆ ಕೊಟ್ಟಿದ್ದೆ. ಸರಿ, ಆಮೇಲೆ ಏನ್ ಮಾಡಿದ್ರಿ? ಈಗ ಮುಂದೆ ಮುಂದೆ ಏನು ಹೊಲ ಉಳಿವು ಮಾಡ್ಕೊಂತೀವಿ ಸರ್, ಹುಲ್ಲು ತೆಗಿತೀವಿ, ಆಮೇಲೆ ಮಿಲ್ಚಿಂಗ್ ಹಾಕೊಂತೀವಿ, ಗೊಬ್ಬರ ಹಾಕಿ ಮಿಲ್ಚಿಂಗ್ ಹಾಕೊಂತೀವಿ. ಮಲ್ಚಿಂಗ್ ಮಾಡ್ಲೇಬೇಕಾ? ಮಾಡ್ಲಿದ್ರೆ ನಮ್ಗೆ ಹುಲ್ಲು ಕಡಿಮೆ ಆಗ್ತೈತೆ ಅಂತ ಮಾಡ. ಒಂದು ಕಳೆ ನಿಯಂತ್ರಣ ಆಗುತ್ತೆ ಮಲ್ಚಿಂಗ್ ಮಾಡಿದ್ರೆ, ಅಲ್ಲಿ ಎಲ್ಲಿ ಸಸಿ ಅಲ್ಲಿ ಹೆಚ್ಚು ಹುಲ್ಲು ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಕಡಿಗೆ ಇರ್ತೈತೆ. ಇದರಲ್ಲಿ ಟ್ಯಾಕ್ಟರ್ ಇರ್ತೈತೆ, ಹೊಡ್ಕೊಂತೀವಿ, ಇಲ್ಲಿ ಸೈಡ್ ಬಂದು ಕೆತ್ಕೊಂಡ್ಬಿಡ್ತೀರಿ, ಮುರಡಿ ಮೆಲ್ಚಿಂಗ್ ಹಾಕೊಂತೀವಿ, ಈ ಕಡೆಗೆ ಒಂದು ಹೊರಡಿ, ಆ ಕಡೆಗೆ ಒಂದು ಹೊರಡಿ, ಕಂಬಲ್ಲಿಂದ ಮುರಡಿ ಉದ್ದಕ್ಕೆ ಹಾಕೊಂಡ್ಬಿಟ್ರೆ ನಮ್ಗೆ ಚೆನ್ನಾಗಿ. ಈಗ ಇನ್ನೂ ಒಂದು ಏನಾಗ್ತದೆ ಸರ್, ಈಗ ಮಾಡಬೇಕು, ಆ ಬೇರೆಲ್ಲ ಕಡೆಗೆ ಬಂದ್ಬಿಡ್ತಾವೆ ಸರ್, ನೆಲ್ದಾಗ ಹೋಗೋದಿಲ್ಲ ಅವು. ಅದಕ್ಕೆ ನಾವು ಈಗ ಇದನ್ನೆಲ್ಲ ಹೊಲ ಹೊಡ್ಕೊಂಡು ಹುಲ್ಲು ಕೆಚ್ಕೊಂಡು ಗೊಬ್ಬರ ಹಾಕಿ ಮಣ್ಣು ಮೇಲೆ ಹಾಕ್ಬೇಕು ಸರ್. ಮತ್ತೆ ಅಲ್ಲೇ ಅದು ಕೊಳತು ಗೊಬ್ಬರ ಆಗುತ್ತೆ ಹುಲ್ಲು ಅಲ್ಲಾಕಿ, ಇದೆಲ್ಲ ಅದ್ರ ಮೇಲೆ ಬೀಳ್ಬೇಕು ಸರ್. ಅಂದ್ರೆ ಇದಕ್ಕೆ ಯಾವುದೇ ಆಕಳ ಉಚ್ಚಿ ಕೂಡ ಆಗ್ತದೆ ಸರ್. ಆಮೇಲೆ ಎರೆಹುಳ ಗೊಬ್ಬರ ಮಾಡ್ಬೇಕು, ಆಕಳ ಉಚ್ಚಿ ಮಾಡ್ಕೋಬೇಕು, ಅದಕ್ಕೆಲ್ಲ ಕೆಮಿಕಲ್ಗಳು ಹಾಕ್ಬೇಕಂತ ಮಾಡಿದೀವಿ ಸರ್. ಆಕಳುಗಳು ಕೆಮಿಕಲ್ ಬಳಸ್ತೀರಾ? ಇಲ್ಲ, ಆಕಳ ಉಂಜಲಿಂದ ಕೃಷಿ ಪದ್ಧತಿ ಪ್ರಕಾರ ಮಾಡೋಣ, ಸಾವಯವದಲ್ಲಿ ಸಾವಯವದಲ್ಲಿ ಅಂತವ ಬೆಳೆಸೋಣ ಇನ್ನ ಮೇಲೆ ಅಂತ ನಾವು ಅಂದ್ಕೊಂಡಿವಿ ಸರ್. ಮಾಡ್ಕೊಂತ ಹೋಗೋಣ. ಈಗ ನೀವು ಸಸಿ ತಂದು ನಾಟಿ ಮಾಡಿದ್ರಲ್ಲ, ಈ ಕಂಬದ ಎತ್ತರ ಬೆಳಿಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಒಂದು 3 ಬೇಕು ಸರ್. 3 ಬೆಳಿತೈತೆ ಸರ್, ತಿಂಗಳಿಗೆ ಒಂದೊಂದು ಗಂಡು, 3 ಗಂಡು ಮ್ಯಾಕ್ ಬಂದ್ಬಿಡ್ತದೆ ಸರ್. ಅಲ್ಲಿ 3 ಗಂಡು ಬಂದಾಗ ಆ ಕಂಬಕ್ಕೆ ಹೋಗ್ಬಿಡ್ತದೆ ಸರ್. 4 ಗಂಡು ಇಡಬೇಕಂದ್ರೆ ಮೇಲೆ ರಿಂಗ್ ಹಾಕೊಂತೀವಿ ಸರ್. ಅವಾಗ ಹಾಕೊಳ್ತೀರಿ? ಯಾಕಂದ್ರೆ 1 ವರ್ಷಕ್ಕೆ ಅಲ್ಲೇ ಹಣ್ಣು ಕೊಡ್ತದಲ್ಲ ಸರ್. ಇವತ್ತು ನಾಟಿ ಮಾಡಿ ದಿವಸದಿಂದ ಯಾವತ್ತು ಮಾಡಿದ್ದೀನಿ ನಾನಂದ್ರೆ, ಇವತ್ತು 18 ಈ ತಿಂಗಳು ಮಾಡಿದ್ದೀನಿ ಅಂದ್ರೆ ಮುಂದಿನ ಈ ತಿಂಗಳು 18 ಅಲ್ಲೇ ಹಣ್ಣು ಇರ್ತದೆ ಸರ್. ಹೌದಾ? 1 ವರ್ಷಕ್ಕೆ? 1 ನವೆಂಬರ್ 18 ಮಾಡಿದ್ದೀರಿ ಅಂದ್ರೆ ನೆಕ್ಸ್ಟ್ ನೀವು ನವೆಂಬರ್ 18 ಹಣ್ಣು ಇರ್ತದೆ, 1 ವರ್ಷದಲ್ಲೇ ಬಂದ್ಬಿಡ್ತದೆ. ಮಾಡಿದ್ವಿ ನಾವು. ಓಹೋ, ಯಜಮಾನ್ರಿ, ಈಗ ಒಂದು ಕಂಬಕ್ಕೆ 4 ಸಸಿಗಳನ್ನ ಇಡ್ತೀವಿ, ನಾಟಿ ಮಾಡಿದ್ವಿ, ಅದು ಬೆಳೀಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಕಂಬದ ಎತ್ತರ ಬೆಳೆಯೋದಕ್ಕೆ? ಕಂಬ 7 ಕಂಬ ಸರ್, ಅದು 1.5 ಒಳಗೆ ಹಾಕಿನ, 5 ಐದೂವರೆ ಅಡಿ ಇರ್ಬೋದು ಸರ್ ಮೇಲೆ ಐದು ಅಡಿ ಐತೆ ಅಂತಾನ ನಾವು ಐದು ಅಡಿ ಕಂಬಕ್ಕ ಮುಟ್ಬೇಕಂದ್ರೆ ಮೂರರಿಂದ ನಾಲ್ಕು ತಿಂಗಳ ಸರ್ ನಾಲ್ಕು ತಿಂಗಳಲ್ಲಿ ಬೆಳೆದ್ ಬಿಡ್ತದೆ ಅಲ್ಲಿಗೆ ಬರ್ತದೆ ಸರ್ ಅವಾಗ ಕಂಬ ಹಾಕಿ ಅದನ್ನೆಲ್ಲ ಕಂಬ ಹಾಕಿ ರಿಂಗ್ ಹಾಕಿ ಸೇಫ್ಟಿ ಕೊಡ್ತಾರೆ ಹರಡ್ಕೊಳ್ತದೆ ಮತ್ತೆ ಅದು ಇಳುವರಿ ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಹಣ್ಣು ಬಿಡೋದಕ್ಕೆ ಹಣ್ಣು ಬಿಡೋದಕ್ಕೆ ಒಂದು ವರ್ಷ ಸರ್ ಒಂದು ವರ್ಷ ಒಂದು ವರ್ಷ ಪಕ್ಕ ಇವತ್ತು ನಾಟಿ ಮಾಡಿದ ದಿವಸದಿಂದ ಅವಾಗಲಿಂದ ಅಲ್ಲಿ ಒಂದು ವರ್ಷಕ್ಕೆ ಬರ್ತದೆ ಸರ್ ನವೆಂಬರ್ ತಿಂಗಳಲ್ಲಿ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ನವೆಂಬರ್ಗೆ ಹಣ್ಣು ಬಿಡುತ್ತೆ ಹಣ್ಣು ಇರ್ತದೆ ಸರ್ ಓಹೋ ಪಕ್ಕ ಅದು ಪಕ್ಕ ಪಕ್ಕ ನಾನು ಬೆಳೆದಿದ್ದೇನೆ ಸರ್ ಬಂದೈತೆ ಈಗ ಒಂದು ಕಂಬದಲ್ಲಿ ಎಷ್ಟು ಕೆಜಿ ಹಣ್ಣು ಬಿಡ್ತಾ ಇತ್ತು ಸರ್ ನಮ್ದೀಗ 15-20 ಕೆಜಿ ಬಂದೈತೆ ಕಂಬಕ್ಕೆ ಅವರು 20-25 ಕೆಜಿ ಬರ್ತೈತೆ ಅಂತ ಬೆಳೆದವ್ರು ಹೇಳಿದ್ರು ನಮ್ಗೆ ಕೇಳ್ಕೊಂಬಂದಿದ್ದೆ ನಮ್ದು 20 ಕೆಜಿ ಬಂದೈತೆ ಸರ್ ಒಂದು ಕಂಬಕ್ಕೆ 20 ಕೆಜಿ ಅಂತ ಬಂದ 20 ಕೆಜಿ ಬಂದೈತೆ ಸರ್ ಒಂದೊಂದು ಕಟಾವು ಮಾಡಿದ್ರೆ 4-5 ಕೆಜಿ ಇದ್ರಂಗ 5 ಕಟಾವು ಮಾಡಿದ್ದೀನಿ ನಾನು 5 ಕಟಾವು ಸೇರಿದ್ರೆ 20 ಕೆಜಿ ಅಂತ ಅವರೇ ಜಯಿಸ್ತಾರೆ ಈಗ ನವೆಂಬರ್ ತಿಂಗಳಲ್ಲಿ ಹಣ್ಣು ಬಿಡ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ಕೊಳ್ಳಿ ಮತ್ತೆ ಎಲ್ಲಿವರೆಗೂ ಇದು ಹಣ್ಣಾಗೆ ಬಿಡ್ತಾ ಇರ್ತದೆ ಎಷ್ಟು ತಿಂಗಳವರೆಗೂ ನೀವು ಇಳುವರಿ ತಗೊಳ್ತಾ ಇರ್ತೀರಾ ಒಂದು ವರ್ಷ ನಮ್ದು 5ನೇ ತಿಂಗಳ ಸ್ಟಾರ್ಟ್ ಆಗಿತ್ತು ಸರ್ 5ನೇ ತಿಂಗಳಿಂದ ಇದು 7ನೇ ತಿಂಗಳು ಮುಗಿದು 8ನೇ ತಿಂಗಳ ಬೆಳೆ ಮಟನು ಹಣ್ಣು ಐತೆ ಸರ್ ಹಣ್ಣಿದೆ ಒಂದು 3 ತಿಂಗಳು ಹಣ್ಣು ಬಿಡ್ತಾನೆ ಇರ್ತದೆ 20 ತಿಂಗಳಿಗೆ ಒಂದೊಂದು ಕಟಾವು ಮಾಡ್ತೀರಿ ಈಗ ಅದು ಕಾಯಿ ಮೂಡಿ ಹಣ್ಣಾಗಿ ಬಿಡೋದಕ್ಕೆ ಅದು ಕಟಾವು ಬರ್ಬೇಕಂದ್ರೆ ಎಷ್ಟು ದಿನ 20 ದಿನದಲ್ಲಿ ಆಗ್ಬಿಡ್ತದೆ ಸರ್ ಇವತ್ತೊಂದು ಹೂ ಹಡಿತಾ ಅಂದ್ರೆ 1 ತಿಂಗಳಿಗೆ ಹಣ್ಣು ಹರಿಸಿ ಅಂತ ಸರ್ ಓ ಹಾಗೆ ಬಹಳ ಫಾಸ್ಟ್ ಬರ್ತದೆ ಸರ್ 15-20 ದಿವಸಕ್ಕೆ ಅದೇ ಸೈಜ್ ಬಂದ್ಬಿಡ್ ಸೈಜ್ ಬರ್ತದೆ ಬರ್ತದೆ ಸರ್ ಯಾವ ಸೈಜ್ ಸಿಗುತ್ತೆ ನಿಮ್ಮಲ್ಲಿ ನಮ್ಮ ಮನೆಗೆ ಒಂದು ಕೆಜಿ ದೊಡ್ಡ ಸೈಜ್ ಬರ್ತದೆ ಲಾಸ್ಟ್ ಅಲ್ಲ ಕಡಿಮೆ ಇದೆ ಕೆಜಿ ಐತೆ ಕೆಜಿ ಇದೆ 3/4 ಕೆಜಿ ಐತೆ 1/4 ಕೆಜಿನ ಐತೆ 2 ಹಣ್ಣು 1 ಕೆಜಿ ಬರ್ತದೆ ನಮ್ಗೆ ಜಾಸ್ತಿ ಈಗ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಕೆಲವು ಬಿಳಿ ಬಣ್ಣದ ಇರ್ತದೆ ಒಳಗಡೆಗೆ ಕೆಲವು ಕೆಂಪದ ಇರ್ತದೆ ನಿಮ್ದು ಯಾವ್ದು ಇದು ಯಾವ ಕಲರ್ ಹಣ್ಣು ಕಲರ್ ಯಾವ್ದಕ್ಕೆ ಬೇಡಿಕೆ ಜಾಸ್ತಿ ಇದೆ ಅಂತ ಅನ್ಸಿದೆ ಇದಕ್ಕೆ ಜಾಸ್ತಿ ಹೌದಾ ಬೇರೆ ಕಡೆ ಕೇಳಿದ್ವಿ ನಾವು ಅದು ಐತೆ ಇದಕ್ಕೆ ಬೇಡಿಕೆ ಇದ್ದಂಗ ಅದಕ್ಕೆಲ್ಲ ಸರ್ ಇದು ಎಲ್ಲ ಉಪಯೋಗ ಬರ್ತತೆ ರೈತರಿಗೆ ಒಳ್ಳೇದು ತಿನ್ನಕ್ ಒಳ್ಳೇದು ಆಮೇಲೆ ಮಾರ್ಕೆಟ್ ಅಲ್ಲಿ ಇದ್ರ ರೇಟ್ ಜಾಸ್ತಿ ಈ ಗಿಡ ಬೆಳವಣಿಗೆಗೆ ಇದರ ರಕ್ಷಣೆಗೆ ಯಾವ್ದೇ ಕಾಯಿಲೆಗಳು ಬರಲಾರ್ದಂತೆ ಏನ್ ಕೊಡ್ತೀರಿ ನೀವು ಇದಕ್ಕೆ ಪೋಷಕಾಂಶಗಳು ಕೊಡ್ಬೇಕು ಹಿಂದಿನ ವರ್ಷ ಒಂದ್ ಸ್ವಲ್ಪ ಹೇಳಿದ್ರೆ ಬಿಸಿಲು ಜಾಸ್ತಿ ಇತ್ತು ಒಂದು ಪೌಡರ್ ಬರ್ತದೆ ಸರ್ ಬೆಂಗಳೂರಲ್ಲಿ ಹೇಳಿದ್ರು ನಮ್ ಕೃಷಿ ಪದ್ಧತಿ ಆ ಪೌಡರ್ ಉಗ್ಗಿಬಿಟ್ರೆ ಆ ಬಿಸಿಲಿಗೆ ಗಿಡ ಒಣಗಾದಲ್ಲ ಅಂತ ಹೇಳಿದ್ರು ನಾವು ಅಲ್ಲಿ ಆ ಪೌಡರ್ ತಂದು ಗಿಡಕ್ಕ ಟ್ರ್ಯಾಕ್ಟರ್ಗೆ ಹಚ್ಚಿ ಸ್ಪ್ರೇ ಮಾಡಿ ನಾವು ಏನ್ ಮಾಡ್ತಾ ಇದೀವಿ ಬಿಸಿಲುಗಾಲದಾಗ ಜಾಸ್ತಿ ಆದಾಗ 8 ದಿವಸಕ್ಕೊಮ್ಮೆ ಗಿಡಕ್ಕೆ ನೀರು ಹೊಡಿಸ್ತೀವಿ ಅಂದ್ರೆ ಇದಕ್ಕೆ ಹೆಚ್ಚಿನ ತಾಪಮಾನ ಇರಬಾರ್ದು ಸ್ವಲ್ಪ ತಂಪಾಗಲಿ ತಂಪಿರ್ಬೇಕು ತಂಪದ ಇಲ್ಲದ್ರ ಈ ತರ ಬರ್ತದೆ ಸರ್ ಇಲ್ಲಿ ಹಾಗೆ ನೋಡಿ ಬಿಸಿಲಾಗದ್ದು ಈ ತರ ಆಗೋದು ಕೆಂಪಾಗೋದು ಒಂದ್ ಸ್ವಲ್ಪ ಆಗ್ತದೆ ಸರ್ ಅದು ಬರ್ಲಾರ್ದಂಗ ಹಿಂಗ ಇರ್ಬೇಕಂದ್ರೆ ಆ ತರ ಮಾಡ್ಬೇಕು ಸರ್ ಓಹೋ ಸೊ ಅದು ಒಂದು ಮತ್ತೆ ಗೊಬ್ಬರಗಳು ಏನಾರು ಕೊಡ್ಬೇಕಾಗ್ತದ ಇದಕ್ಕೆ ಹೇಗೆ ನಾವು ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್ ನಮ್ಮಲ್ಲಿ ಆಕಳುಗಳು ಅದಾವ 8 ಆಕಳ ಬೆಳೆಸಿವಿ 8 ಆಕಳದಿಂದ ನಮ್ಮ ಕಡೆ ಅಡಿಕೆಗಾತು ಇದಕ್ಕಾತು ನಾವು ಬೇರೆ ಯಾವ್ದು ಕೆಮಿಕಲ್ ಗೊಬ್ಬರಗಳು ಮಿಕ್ಸ್ ಮಾಡೋದಲ್ಲ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮ್ಯಾಕೆ ಅದಾವ ಆಡದವ ಅದ್ರ ಗೊಬ್ಬರ ಅದನ್ನೇ ಮತ್ ಒಂದ್ಸಲ ಬ್ಯಾರ್ಲಿ ಕಲೆ ಹಾಕೊಂಡು ಆಕಳು ಉಚ್ಚಿ ಹಾಕ್ತಿವಿ ಇದಕ್ಕ ತಮ್ ಕೊಡ್ತೈತೆ ಅಂತ ಬ್ಯಾರ್ಲಿಗೆ ಸ್ಟಾಕ್ ಮಾಡ್ಕೊಂತೀವಿ ಸರ್ ಒಂದ್ವಾರ ಡ್ರಮ್ಗಳಲ್ಲೆಲ್ಲ ಡ್ರಮ್ ಮಾಡೋ ಸರ್ ಎಲ್ಲ ಸ್ಟಾಕ್ ಅನ್ನು ಮಾಡ್ಕೊಂತೀವಿ ಒಂದ್ ವಾರ ಆದ ನಂತರ ಅವನ ತಗೊಂಬಂದ್ ಗಿಡಕ್ಕ ಒಂದೊಂದ್ ಚಂಬು ಹಾಕಿ ಈಗ ಮಧ್ಯದಲ್ಲಿ ಜಾಗ ಇದೆಯಲ್ಲ ಇಲ್ಲಿ ಏನಾದ್ರು ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ಬೆಳಿಬಹುದ್ರಿ ಇದ್ರಲ್ಲಿ ಏನ್ ಬೆಳಿಬೇಕು ನಾವು ಜಾಸ್ತಿ ಅಂದ್ರ ಅಲಸಂದಿ ಬೆಳಿಬಹುದು ಸೊಪ್ಪ ಅದರಲ್ಲಿ ಬಿದ್ದು ಅದಕ್ಕಾದ್ರೆ ಅದು ಇದಾಗ್ತದೆ ಉಪಯೋಗ ಆಗ್ತದೆ ಉದ್ದು ಬೆಳಿಬಹುದು ಅದನ್ನ ಬಿಟ್ರೆ ಬೇರೆ ಏನ್ ಬೆಳೆ ಬೆಳೆದಿದ್ರಿ ನೀವು ಇದ್ರಲ್ಲಿ ಶೇಂಗಾ ಬೆಳೆದಿನಿ ಅಲಸಂದಿ ಬೆಳೆದೇನೆ ಸರ್ ಒಂದ್ ವರ್ಷ ಇವಾಗ ಮಾಡ್ಬೇಕು ಸರ್ ಇದನ್ನ ಅಣ್ಣ ಮಾಡಿ ಗೊಬ್ಬರ ಕೊಟ್ಟ ಮೇಲೆ ಮಾಡ್ಬೇಕು ಹಣ್ಣು ಕ್ಲೋಸ್ ಆದ್ಮೇಲೆ ಮಾಡೋಣ ಅಂತ ಬಿಟ್ಟಿವಿ ಸರ್ ಈಗ ಹಲಸಂದಿ ಶೇಂಗಾ ಬೆಳಿತಾ ಇರ್ತೀರ ಅಂತ ಇಟ್ಕೊಳ್ಳಿ ಅದಕ್ಕೆ ಯಾವ್ದು ನೀವು ಕೆಮಿಕಲ್ ಗಳನ್ನ ಬಳಸಿದ್ರೆ ಹಾಕೋದಲ್ಲ ಸರ್ ಹಾಗೆ ಗೊಬ್ಬರ ಹಾಕಿ ಬೆಳೆಸ್ತೀವಿ ಅದಕ್ಕೂ ಕೂಡ ಹಾಕೋದಲ್ಲ ಅದಕ್ಕೆ ಔಷಧನೂ ಹೊಡೆಯೋದಲ್ಲ ಅದ್ ಎಷ್ಟು ಬರಲಿ ಅಷ್ಟೇ ಬರ ಅಷ್ಟೇ ಇದ್ರಲ್ಲಿ ಔಷಧಗಳು ಮಿತ್ ಮಾಡಿದ್ರ ನಮಗ್ ಮತ್ತೆ ಇದಕ್ಕ ಇದಾಗಬಾರ್ದು ಅಂತ ನಾವ್ ಅದಕ್ಕೆ ಹಾಕ್ತಾ ಇಲ್ಲ ಶೇಂಗಾ ಬೆಳೆದೇನೆ ಏನು ಹೊಡೆದಲ್ಲ ರೋಗನೂ ಬಂದಿಲ್ಲ ಅಲಸಂದಿ ಬೆಳೆದಿವಿ ಅದಕ್ಕೂ ಬಂದಿಲ್ಲ ಸರ್ ಶೇಂಗಾ ಇಳುವರಿ ಚೆನ್ನಾಗಿ ಬಂತ ಬಂದ ಸರ್ ಇಳುವರಿ ಬೇಸ್ ಅಂದ್ರೆ ರಾಸಾಯನಿಕ ಪದಾರ್ಥಗಳನ್ನ ಬಳಸದೆ ಒಳ್ಳೆ ಇಳುವರಿ ತಗೊಳ್ಬಹುದು ತಗೊಳ್ಬಹುದು ಅಂದ್ರೆ ಒಂದ್ ಸ್ವಲ್ಪ ನಾವು ಕೊಟ್ಟಿಗೆ ಗೊಬ್ಬರ ಅದರಲ್ಲಿ ಜಾಸ್ತಿ ನೆಲಕ್ಕ ಸ್ವಲ್ಪ ಇದೇ ಇರ್ಬೇಕು ಇದನ್ನೆಲ್ಲ ರೂಟ್ ಹೊಡೆದು ಈ ಹುಲ್ಲೆಲ್ಲ ಕಳಿಸಿ ಅಲ್ಲಿ ಕಸವನ್ನೇ ರಸ ಮಾಡಿ ಅಲ್ಲೇ ಗೊಬ್ಬರ ಮಾಡಿಬಿಡುದು ಮೂರ್ ಸಲ ಬರ್ತದೆ ಸರ್ ಒಂದ್ ವರ್ಷದಾಗ ನಾವು ಅದನ್ನ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಬಿಡ್ತೀವಿ ಕಟ್ ಮಾಡಿಬಿಡ್ತೀವಿ ಈಗ ಇದು ಒಂದು ವರ್ಷಕ್ಕೆ ಎಷ್ಟು ಇಳುವರಿ ಕೊಡ್ತಾ ಇದೆ, ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಡ್ರ್ಯಾಗನ್ ಫ್ರೂಟ್ ಇಂದ? ಸರ್, ಇದು ನಾನು ಮಾಡಕತ್ತಾಗಲಿಂದ ಹೊಸ್ತಾಗೆಲ್ಲ ಫಸ್ಟ್ನೇ ವರ್ಷ ಒಂದ್ ಎಕರೆಕ 160,000 ಸರ್. ಮೊದಲನೇ ವರ್ಷದ ಮೊದಲನೇ ಬೆಳೆ ಬಾಳೆ ಜಾಸ್ತಿ ಇದ್ದಲ್ಲ, ಹಣ್ಣು ಜಾಸ್ತಿ ಬಂದಿಲ್ಲ, 160,000 ಆಗತ್ತಂದ್ರ ಒಂದು 2 ಟನ್ ಬಂದ ಸರ್. ಎರಡ್ ಟನ್ ಬಂದ. ಎರಡನೇ ವರ್ಷಕ 4 ಟನ್ ಬಂದ ಸರ್. ಈ ವರ್ಷ 6-7 ಟನ್ ಕೊಟ್ಟಿನಿ ಸರ್. 700 ಕಂಬ ಇದೆ ಅಂದ್ರಲ್ಲ ನೀವು, 620 ಕಂಬಗಳು, 700 ಕಂಬ ತಂದೀನಿ. ಎಷ್ಟು ಎಕರೆ ಜಾಗ ಹಿಡಿತಿದ್ದು? ಇದು 1 ಎಕರೆ ಸರ್. ಫಸ್ಟ್ ಆದಾಯ 1 ಲಕ್ಷ ತಗೊಂಡ್ರ? ಫಸ್ಟ್ ಒಂದೂವರೆ ಲಕ್ಷ ಒಂದ್ ವರ್ಷಕ್ಕ. ಫಸ್ಟ್ನೇ ವರ್ಷದ ನಮ್ ಖರ್ಚು ಕೂಡ ಬಂದಿಲ್ಲ. ಇದನ್ ಖರ್ಚು ಎಷ್ಟು ಮಾಡಿನಂದ್ರ, ನಾನ್ ಫಸ್ಟ್ ಇದನ್ನ ಹಾಕ್ಬೇಕಾದ್ರ 5 ಲಕ್ಷ ಖರ್ಚು ಮಾಡಿದ್ರಿ. ಆಗಿ ಈ ಕಂಬ ಆಕಾರದ್ದು ಎಲ್ಲ ಸೇರಿ 5 ಲಕ್ಷ ಖರ್ಚು ಮಾಡಿನಿ. ಆಮೇಲೆ ಅದ್ರಾಗ ಒಂದು 75,000 ರೂಪಾಯಿ ನಮ್ ತೋಟಗಾರಿಕೆಯವ್ರು ಕೊಟ್ಟಿದ್ದಾರ, ಸಹಾಯಧನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಹೋಗಿ ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕಂಬ ಹಾಕ್ಲಿಕ್ಕೆ 1,000 ತಕ್ಕಂದಿವಿ ನಾವು, ಅದನ್ನ ಮಾಡ್ಕೊಂಡು ಒಂದ್ 2 ಲಕ್ಷ ರೂಪಾಯಿ ಅದ್ರಲ್ಲಿ ಬಂದೈತೆ. ಪ್ರೋತ್ಸಾಹಧನ ಸಿಕ್ಕಿದೆ ಸಿಕ್ಕಿದೆ. ಒಂದು 3 ಲಕ್ಷ ನೀವು ಕೈಯಿಂದ ಖರ್ಚು ಮಾಡಿ ಖರ್ಚು ಮಾಡ್ಕೊಂಡು. ಸೊ ಫಸ್ಟ್ನೇ ಬೆಳೆ ನಿಮ್ಗೆ 1.5 ಲಕ್ಷ ಆದಾಯ ಕೊಟ್ಟಿದೆ. ಮತ್ತೆ ನಂತರ ಮುಂದಿನ ವರ್ಷಕ್ಕೆ 7ನೇ ವರ್ಷದ್ದು ಒಂದು 3 ಲಕ್ಷ 3 ಚಿಲ್ಲರ ಬಂದದ ಸರ್. ಸೊ ಹಿಂಗೆ ಜಾಸ್ತಿ ಆಗ್ತಾ ಬಂದಿದೆ. ಹೌದು ಸರ್, ಈ ವರ್ಷ 1 to 2 ಹಿಂದಿನ ವರ್ಷ 3 ಬಂದ್ರ ಈ ವರ್ಷ 6 ಲಕ್ಷದ ಮ್ಯಾಲ ಬಂದ ಸರ್. ಬಂದಿದೆ ಬಂದ ಸರ್. ಓಹೋ, ಕೊಟ್ಟಿದ್ದೇನೆ 6.5 ಟನ್ ಕೊಟ್ಟಿನ, 110 ರೂಪಾಯಿ ಟನ್ ಕೊಡ್ತೇನೆ. ಓಹೋ, 1,10,000 ರೂಪಾಯಿ ಒಂದ್ ಟನ್. 110 ರೂಪಾಯಿ ಕೆಜಿ ಕೆಜಿ ಹ್ಮ್ 110 ರೂಪಾಯಿ ಕೆಜಿ ಒಂದ್ ಟನ್ಗೆ 1,10,000. ಎಷ್ಟು ಟನ್ ಬರ್ತದೆ ಇಳುವರಿ ಈಗ? ನಂದು ಬಂದ ಸರ್ 6 ಟನ್ 6.5 ಟನ್ ಆಗೈತೆ ಸರ್. ಗುಡ್. ಸೊ ಈಗ ನಂತರದಲ್ಲಿ ನಿಮ್ಗೆ ಈ ಡ್ರ್ಯಾಗನ್ ಫ್ರೂಟ್ಗೆ ಯಾವುದೇ ಖರ್ಚು ವೆಚ್ಚಗಳು ಇಲ್ಲ? ಇಲ್ಲ ಸರ್. ಏನು ಇಲ್ಲಿಗೆ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಸರಿಯಾಗಿ ಸಕಾಲಕ್ಕೆ ಹಾಕೊಂಡು ಹೋಗ್ಬೇಕು, ಅದು ನಿಮ್ಮಲ್ಲೇ ಸಿಗ್ತದೆ. ನಮ್ದೇ ಮನೆ ಮನೆ ಗೊಬ್ಬರ ಹಾಕೊಂಡ್ ದನಕರುಗಳು ಇದಾವೆ. ಅದಾವ ಸರ್. ನಾನು ಆಕಳ ಮಾಡಿನಿ, ಡೇರೆ ಮಾಡಿದ್ದೆ ಸರ್. ನಾನು ಫಸ್ಟ್ ಮಿನಿ ಡೇರೆ ಮಾಡಿಸಿದ್ದೆ, ಡೇರೆ ನಡೆಸಿದ್ದೆ ನಾನು 1.5-2 ವರ್ಷ. ನಾನು ಒಂದು ದಿನಕ್ಕ 1.5 ಕ್ಯಾನ್ ಹಾಲು ಕೊಡ್ತಿದ್ದೆ ಒಪ್ಪತ್ತಿಗೆ. ಓಹೋ, ಮುಂಜಾನೆ ರಾತ್ರಿ ಕಾಲ 3 ಕ್ಯಾನ್ ಕೊಡ್ತಿದ್ದೆ, 20 ಎಕರೆ ಮೇಂಟೈನ್ ಮಾಡಿದ್ದೆ. 1.5 ಎಕರೆ ಮುಳ್ಜಜ್ಜಿ ಸೊಪ್ಪು ಎಲ್ಲ ಹಾಕೊಂಡು ಮಾಡಿದ್ವಿ. ಅದು ನನಗೆ ಏನ್ ಅನಿಸ್ತು ಅಂದ್ರೆ, ನನ್ನ ಮಕ್ಕಳು ಓದಕ್ ಹೋಗ್ಬಿಟ್ರು, ಆಳುಗಳು ಕೆಲಸ ಮಾಡಕ್ ಆಗ್ಲಿಲ್ಲ. ನಂತರ ನಾನು ಆಕಳುಗಳು ಕಡಿಮೆ ಮಾಡ್ಕೊಂತ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಕಳುಗಳು ಇಟ್ಕೊಂಡಿನಿ ಸರ್. ಇನ್ನು ಎಷ್ಟು ವರ್ಷದವರೆಗೂ ಡ್ರ್ಯಾಗನ್ ಫ್ರೂಟ್ ನಿಮ್ಗೆ ಬೆಳೆ ಇರ್ತದೆ ಅಂತ ಹೇಳ್ತಾರೆ ತಜ್ಞರು? ಸರ್, ನಾನು ಕೇಳಿದ ಪ್ರಕಾರ ಅವ್ರು 10 ವರ್ಷ ಇರ್ತೈತೆ ಅಂದ್ರೆ, 10 ವರ್ಷ ಇರ್ತೈತೆ ಅಂತ ನನಗೆ ಅನಿಸ್ತದೆ ಸರ್. ಆಮೇಲೆ ತೆಗೆದು ಮತ್ತೆ ಹೊಸ ಸಸಿ ಹಾಕ್ಬೋದು? ಅಲ್ಲಿ 10 ವರ್ಷ ಅಲ್ಲಿ ನಾವು ಇದರಲ್ಲೇ ಮಾಡ್ಬೇಕಂದ್ರೆ ಅದನ್ನ ತೆಗಿಬೇಕು ಸರ್, ನೆಡಕ್ಕಾಗಿ ಬೆಳೆಸ್ಕೊಳೋದು. ಆಲ್ರೆಡಿ ಐತಲ್ಲ, ಅಲ್ಲಿ ಬೆಳೆಸ್ಕೊಳ್ಬೋದು, ಅಲ್ಲಿ ಆಗಿ ಬೆಳೆಸ್ಬೋದು ನಾವು. ಅದು ಹೋಗ್ತೈತಿ ಅಂದ ಟೈಮ್ಗೆ ಅದು ಬರತ್ಗೆ ಇಲ್ಲಿ ಬೆಳೆಸ್ಕೋಬಹುದು ನಾವು. ಆ ಕಂಬಕ್ಕೆ ತಲೆ ಹಾಕಬಹುದು. ಕಂಬ ಪ್ಲೇಸ್ ಚೇಂಜ್ ಮಾಡ್ಬೇಕಾ? ಯಾಕೆ? ಅದಕ್ಕೆ ಆಗಿ ಬೆಳೆದ್ರೆ ಅದು ಕಂಬ ಬೇಕಲ್ಲ ಸರ್. ಇದನ್ನೆಲ್ಲ ತೆಗೆದು ಮತ್ತೆ ಅಲ್ಲೇ ಹೊಸ ಸಸಿ ನೆಟ್ಕೊಳಕ್ ಬರಲ್ವಾ? ಬರ್ತದೆ ಸರ್. ಅಂದ್ರೆ 1 ವರ್ಷ ಮುಂಚಿತವಾಗಿ ಖಾಲಿ ಹೊಲ ಇರಬಾರ್ದು ಅಂದ್ರೆ ಅಲ್ಲಿ ಬೆಳೆಸಿರ್ತೀವಲ್ಲ, ಬೆಳೆಸಿರ್ತೀವಿ. ಬೇರೆ ಈ ಕಂಬ ತಕ್ಕಳಿದ್ರೆ ಬೇರೆ ಕಂಬನವ್ರು ಅಲ್ಲಿ ಹಾಕ್ತೀವಿ. ಆಮೇಲೆ ಈ ಕಂಬ ಕಡೆ ತಕ್ಕಂದ್ರೆ ಬರ್ತೈತೆ. ಹೊಲ ಖಾಲಿ ಇರಬಾರ್ದು ಅಂತ ಮಾಡಿದ್ರ ಹಂಗ ಮಾಡ್ಕೋಬೇಕಲ್ಲ ಸರ್. ನಾವು ಮಾಡ್ಬೇಕು. ನಾವು 10 ವರ್ಷದವರೆಗೂ ನಿಮ್ಗೆ ಒಂದ್ ರೀತಿಯಿಂದ ನಿಶ್ಚಿತ ಆದಾಯ ತಂದ್ಕೊಡುತ್ತೆ ಅಂತ ನಿಮ್ ವಿಶ್ವಾಸ ಇದೆ ಅಂದ್ರೆ, ಇದು ವರ್ಷದಿಂದ ವರ್ಷಕ್ಕೆ ಇಳುವರಿ ಜಾಸ್ತಿ ಜಾಸ್ತಿ ಮಾಹಿತಿ ಕೊಟ್ಟಿದ್ದಾರೆ ಸರ್. 3ನೇ ವರ್ಷಕ್ಕ 1 ಎಕರೆಕ್ಕೆ 6 ಲಕ್ಷ 6 ಚಿಲ್ಲರ ಅಂದಾರ, ಆ ತರ ಬಂದೈತೆ ಸರ್. ಬಂದಿದೆ. 4ನೇ ವರ್ಷಕ್ಕೆ 8 ಲಕ್ಷ ಬರ್ತೈತೆ ಅಂದಾರ. 5ನೇ ವರ್ಷದಿಂದ 10 ಲಕ್ಷದ ಮೇಲೆ ಆಗ್ತೈತೆ. ಓಹೋ, ಅಂದ್ರೆ 10 ಟನ್ 12 ಟನ್ ಬರ್ತದೆ ಅಂತ. ಟನ್ನ ಮೇಲೆ ಸರ್, 5 ವರ್ಷದ ನಂತರ. 5 ವರ್ಷದ ನಂತರ ಅವಾಗ ಏನಾಗ್ತೈತೆ, ಕಂಬ ಎಲ್ಲ ಹಿಡಿದಂಗ ಕೆಳಗಡೆ ಬರ್ತದೆ ಸರ್. ಕಂಬ ಬಿದ್ದಂಗೆಲ್ಲ ಏನಾಗ್ತದೆ ಸರ್, ಇದು ಇದು ಇಲ್ಲಿ 2-3 ಹಣ್ಣು ಕೊಡ್ತಾರೆ ಸರ್. ಇನ್ನೊಂದು ಕೆಳಕ್ಕೆ ಬಂದ್ರೆ ಇನ್ನೊಂದು 2-3 ಹಣ್ಣು. ಓ, ಹಾಗೆ ಕ್ವಾಲಿ ಜಾಸ್ತಿ ಆದಂಗೆಲ್ಲ ಅದರಲ್ಲೆಲ್ಲ ಹಣ್ಣು. ಈ ಗಿಡಗಳಿಗೆ ರೋಗ ರುಜಿನ ಏನಾದ್ರು ಬರ್ತದ? ಏನು ಬಂದಿಲ್ಲ ಸರ್ ಇಲ್ಲಿ ಮಟ. ರೋಗ ಬರೋದಿಲ್ಲ ಅಂತಾರ, ಬರೋದನ್ನು ಇಲ್ಲ ಸರ್. ಎಂದ್ರೆ ಬಿಸಿಲಿನ ತಾಪಮಾನವನ್ನು ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಏನಾದ್ರೂ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ? ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ನೀರು ಹೊಡ್ಕಂತೀವಿ ಬಿಸಿಲು ಜಾಸ್ತಿ ಆದ್ರೆ. ಸ್ವಲ್ಪ ಬಿಸಿಲಿಗೆ ಏನಾಗ್ತೈತೆ ಅಂದ್ರೆ, ನೀರನ್ನು ಎಷ್ಟು ಹೋದ್ರು ಕೂಡ ಸ್ವಲ್ಪ ಗರಿ ಒಣತ ಸರ್. ಅದು ಬಿಸಿಲು ಬಡದು ಬಡದು ಬಡದು ಹಿಂಗ್ ಮುಟ್ಟಿದ್ರ ಹಂಗಿರಬಾರ್ದು ಅನ್ನೋದಕ್ಕೆ ನೀರು ಹೊಡಿತೀವಿ. ಒಂದ್ ವಾರಕ್ಕೊಂದ್ಸಲ ಗಿಡಗಳು ತಂಪು ಇರಲಿ, ಸಾಯಂಕಾಲ ಟೈಮ್ನಾಗ ಬೆಳಗ್ಗೆ ಟೈಮ್ನಾಗ ಹೊಡ್ಕಂತೀವಿ ಸರ್. ಮೇಲಿಂದ ಟ್ರ್ಯಾಕ್ಟರ್ ಹೆಚ್ಚಿ ಹಿಂಗ ನೀರು ಬಿಡ್ತೀವಿ ನಾವು. ಈಗ ಮುದುಕಪ್ಪನವರ ಕುಟುಂಬ ಅಂದ್ರೆ ಹಿಂದೆ ಮಾಡ್ತಾ ಇದ್ದಂತ ಕೃಷಿ ಪದ್ಧತಿಗೂ ಇತ್ತೀಚಿನ ಹೊಸದಾಗಿ ನೀವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂತ ಕೃಷಿ ಪದ್ಧತಿಗೂ ವ್ಯತ್ಯಾಸಗಳಾಗಿದೆ, ಲಾಭದಾಯಕವಾಗಿದೆ ಅಂತ ಅನ್ಸುತ್ತೆ ಸರ್. ನಾನು ಆಲಿನ್ ಡೈರಿ ಮಾಡ್ಬೇಕಂತ ಮಾಡಿದೆ, ಅದು ನನಗೆ ಲಾಭ ಆಯ್ತು ಸರ್. ಅದು ಅನ್ಕೊಂಡಿದ್ವಿ, ಅದು ಮೇಂಟೈನ್ ಮಾಡಕ್ ಸ್ವಲ್ಪ ತೊಂದರೆ ಆಯ್ತು, ತೆಗೆದೆ. ನಾನು ಇನ್ನು ಕೋಳಿ ರೂಮು ಅವೆಲ್ಲ ಸಾಕಾಣಿಕೆ ಮಾಡ್ಬೇಕು ಅನ್ಕಂದದ್ದು ಅದನ್ನ ಬಿಟ್ಕಂದೆ. ಹುಡುಗರು ಓದಕ್ ಹೋದ್ವು, ಅವ್ರ ಮದುವೆ ಬಂತು, ಖರ್ಚುಗಳು ಜಾಸ್ತಿ ಬಂದ್ವು, ಅಲ್ಲಿಂದ ಕಡಿಮೆ ಮಾಡ್ಕೊಂಡೆ. ಇದು ಒಂದ್ ಮಾಡ್ಬೇಕಂತ ನೋಡ್ಕೊಂಬಂದಿದ್ದೆ ಸರ್. ಇದಕ್ಕೆ ಆಳುಗಳ ಅಗತ್ಯ ಬೀಳ್ತದ? ಏನು ಕೆಲಸ ಅಲ್ಲ ಸರ್, ಏನು ಸ್ವಲ್ಪ ಕಳೆ ನಮ್ ದನಗಳಿಗೆ ಹುಲ್ಲು ಬೇಕು, ಇದ್ರಲ್ಲಿ ಬಂದು ನಮ್ ದನಕ್ಕೆ ಆಗ್ತೈತೆ. ನಾನು ಆ ಕಾಳು ಹಚ್ಚಿರ್ತೇನೆ, ಮೇಕೆದವ ಮೇಯ್ತೇವ, ನಾಲ್ಕು ಮಂದಿ ನಮ್ಮ ಮನೆಯವ್ರ ಜೊತೆಗೆ ನಾಲ್ಕು ಮಂದಿ ಇರ್ತಾರ, ದಿನ ನಮ್ಗೆ ನಿಮ್ ಮನೆಯವರೇ ಕೆಲಸ ಮಾಡ್ಕೊಂಡ್ರೆ ಸಾಕು? ನಮ್ ಮನೆಯವರು ಒಂದಿಬ್ರು ಮೂವರ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರ ಸರ್. ಒಂದಿಬ್ರು ಮೂವರ್ ಮಾಡ್ತಾರ. ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರೆ ಸರ್? ಒಬ್ಬಾತ ಇಂಜಿನಿಯರಿಂಗ್ ಮಾಡ್ಯಾನ, ಮೆಡಿಕಲ್ ಇಂಜಿನಿಯರಿಂಗ್. ಆತ ಅದು ಅಲ್ಲಿ ಮಾಡ್ತದ, ಸಂಬಳ ಕಡಿಮೆ ಕೊಡ್ತಿದ್ರು. ನಾನು ಮದುವೆ ಮಾಡಿದೆ, ಬ್ಯಾಡ ಅಂತ ಆತನ ಇಲ್ಲಿ ಉಳಿಸಿದ್ದೀನಿ. ಒಬ್ಬಾತ ಸಣ್ಣ ಮಗ, ಆತನು ಸೆಕೆಂಡ್ ಇಯರ್ ಮುಗಿಸಿ ನನ್ನ ಅದ್ಯಾವ್ದು ಅಂತ ಗೊತ್ತಲ್ಲ, ಮೀಟ್ರಿಗೆ ಹೋಗೋಣ ಅಂತ ಎರಡು ವರ್ಷ ಸಾಧನೆ ಮಾಡಿದ. ಮೀಟ್ರಿಯಲ್ಲಿ ಎಲ್ಲಾ ತರನು ಆತಗ ಫಿಸಿಕಲ್ ಪಾಸ್ ಆದ್ವು, ಎಕ್ಸಾಮ್ನಾಗ ಪಾಸ್ ಆದ್ವು, ಲಾಂಗ್ ಜಂಪ್ನಾಗ ಏನೋ ಒಂದ್ ಸ್ವಲ್ಪ ಹೋತಂತ ಅದಕ್ಕೆ ಹೋಗಕ್ ಆಗಲಿಲ್ಲ ಆತಗ, ಬಿಟ್ಟ ಬಿಟ್ಟು ಪೊಲೀಸ್ ಆಗಿ ಹೋಗಿದ್ದಾನೆ ಸರ್. ಪೊಲೀಸ್ ನೌಕರಿ ಸಿಕ್ಕಿದೆ? ಪೊಲೀಸ್ ನೌಕರಿ ಸಿಕ್ಕಿದೆ. ಹೌದು ಸರ್. ಅಡಿಕೆ ತೋಟ ಶುರು ಮಾಡಿದ್ರಿ ಈಗೆಲ್ಲ, ಅಡಿಕೆ ಇಳುವರಿ ಇನ್ನು ಎಷ್ಟು ವರ್ಷ ಬೇಕಾಗ್ತದೆ ಅದು ಬರ್ಲಿಕ್ಕೆ? ಐದನೇ ವರ್ಷಕ್ಕೆ ಬರ್ತೈತೆ ಅಂತ ಸರ್, ಅದು ಎಷ್ಟು ಬರ್ತೈತೆ ಗೊತ್ತಿಲ್ಲ. ಐದನೇ ವರ್ಷ ಹೇಳಿದಾರ ಅವರು, ಅದೊಂದು ಬುಕ್ಕನು ಕೊಟ್ಟಿದ್ದಾರೆ, ನಾನು ಬರ್ಕೊಟ್ಟಾರ ಅವರು. ಈ ಅಡಿಕೆ ಮಾರ್ಕೆಟ್ಗೆಲ್ಲ ನೀವು ಅದೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀರಾ, ಮುಂದೆ ಎಲ್ಲಿ ಕಳಿಸ್ಬೇಕು ಹೇಗೆಲ್ಲ ಪ್ಲಾನ್ ತಿಳ್ಕೊಂಡಿದ್ದೇನೆ ಸರ್? ಅವಾಗೆಲ್ಲ ಅಡಿಕೆ ಬೆಳೆ ತೆಗಿಬೇಕಾದ್ರೆ ಸಿಪ್ಪಿ ತೆಗೆದು ಒಡೆ ಬಡದು ನಾವು ಬಟ್ಟಿಗೆ ಹಾಕಿ ಅಡಿಕೆ ತೆಗಿಬೇಕಾಗಿತ್ತು. ಈಗೇನಿಲ್ಲ, ಅವರೇ ಬಂದು ನಮ್ದು ಶಿಪ್ ತರಿಸಿಲ್ಲ, ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಅವರೇ ತಕ್ಕಂತಾರೆ, ನಮಗೂ ಕೂಡ ತೊಂದರೆ ಇಲ್ಲ ಅಂತ. ಒಳ್ಳೇದು ಮುದುಕಪ್ಪರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಇತ್ತೀಚಿನ ಲಾಭದಾಯಕ ತೋಟಗಾರಿಕೆ ಬೆಳೆಯಾಗಿರ್ತಕ್ಕಂತಹ ಡ್ರ್ಯಾಗನ್ ಫ್ರೂಟ್ ನೀವು ಬೆಳೀತಾ ಇದ್ದೀರಿ, ಆ ಲಾಭವನ್ನು ನೀವು ಕಂಡುಕೊಂಡಿದ್ದೀರಿ, ಅದರಲ್ಲಿ ಇನ್ನೂ ಮತ್ತಷ್ಟು ಹೆಚ್ಚು ಲಾಭದ ನಿರೀಕ್ಷೆಯಲ್ಲಿ ತಾವಿದ್ದೀರಿ. ಇದರ ಜೊತೆಗೇನೆ ಅಡಿಕೆ ತೋಟವನ್ನು ಸಹಿತ ಮಾಡ್ಕೊಳ್ತಾ ಇದ್ರಿ, ಕೃಷಿಯಲ್ಲಿ ಹೊಸ ಹೊಸ ಸುಧಾರಣೆಗಳೇ ಕಡೆಗೆ ಬಂದಿದ್ರಿ, ಹೊಸ ತಳಿಗಳು ಮಾಡ್ಬೇಕು. ಈ ಎಲ್ಲ ಅನುಭವಗಳನ್ನ ನಮ್ಮ ಕೇಳುಗ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಲಾಭದಾಯಕ ಡ್ರ್ಯಾಗನ್ ಫ್ರೂಟ್ ಈ ಕೃಷಿಯ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಶೀಗೇನಹಳ್ಳಿಯ ರೈತರಾದ ಶ್ರೀ ಮುದುಕಪ್ಪ ಅವರೊಡನೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರು ಇದೀಗ ಕೇಳೋಣ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಮುಂದಿನ ಒಂದು ವಾರದಲ್ಲಿ ನೋಡುವುದಾದ್ರೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ, ಹಾಗೆ ಗರಿಷ್ಠ ಉಷ್ಣಾಂಶ ಸುಮಾರು 28°C ~29°C, ಕನಿಷ್ಠ ಉಷ್ಣಾಂಶ ಸುಮಾರು 16.5°C 17.5°C ವರೆಗೂ ಇರುವ ಸಾಧ್ಯತೆ ಇದೆ, ಹಾಗೆ ಗರಿಷ್ಠ ಆರ್ದ್ರತೆಯು ಸುಮಾರು 77-87, ಕನಿಷ್ಠ ಆರ್ದ್ರತೆ ಸುಮಾರು 31-35% ಮತ್ತೆ ಗಾಳಿಯ ವೇಗವು ಸುಮಾರು 7 ಕಿಲೋಮೀಟರ್ ಪ್ರತಿ ಗಂಟೆಯಿಂದ 9 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಮತ್ತೆ ಹಿಂದಿನ ಒಂದು ವಾರದಲ್ಲಿ ನಮಗೆ ಎಲ್ಲಿಯೂ ಮಳೆ ಆಗದೆ ಇರೋದು ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ದೇವೆ. ಈ ಹವಾಮಾನದ ಮುನ್ಸೂಚನೆ ಇಟ್ಟುಕೊಂಡು ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕಪ್ಪ ಅಂತಂದ್ರೆ, ನಮಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುವುದರಿಂದ ಆದಷ್ಟು ಈಗೇನ್ ಹಿಂಗಾರಿನ ಬೆಳೆಗಳು ಇದಾವೆ ಮತ್ತು ಕೆಲವೊಂದು ತರಕಾರಿ ಬೆಳೆಗಳಿದಾವೆ, ಅವಕ್ಕೆ ನಾವು ನೀರಿನ ಮೂಲಗಳಿತ್ತಪ್ಪ ಅಂತಂದ್ರೆ ನಾವು ನೀರು ಕೊಡುವುದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲೆಲ್ಲಿ ನೀರಿನ ಮೂಲಗಳಿಲ್ಲ, ನೀರು ಇಲ್ವಪ್ಪ ಅಂತಂದ್ರೆ ಅಂತಹ ಒಂದು ಬೆಳೆಗಳಲ್ಲಿ ನಾವು ಮಣ್ಣಿನಲ್ಲಿರುವ ತೇವಾಂಶವನ್ನ ಕಾಪಾಡಿಕೊಳ್ಳುವ ಹಾಗೆ ಇಂಟರ್ ಕಲ್ಟಿವೇಷನ್ ಅನ್ನ ಮಾಡುವುದು ಅಂದ್ರೆ ಎಡೆಕುಂಟೆಗಳನ್ನ ಹೊಡಿಬೇಕಾಗತ್ತೆ ಮತ್ತು ಸಾಲುಗಳ ಮಧ್ಯದಲ್ಲಿ ಕಸದ ಹೊದಿಕೆಯನ್ನ ಹಾಕಿ ಮಣ್ಣಿನಲ್ಲಿರುವ ತೇವಾಂಶವನ್ನು ಆವಿಯಾಗಿ ಹೋಗದೆ ಇರುವ ಹಾಗೆ ನಾವು ನೋಡ್ಕೋಬೇಕು. ಇದರಲ್ಲಿಂದ ಮಣ್ಣಿನ ತೇವಾಂಶ ರಕ್ಷಣೆ ಆಗತ್ತೆ ಮತ್ತು ಕಸ ಬರುವುದನ್ನ ನಾವು ತಡೆಗಟ್ಟದಂಗಾಗತ್ತೆ. ಹಾಗೇನೆ ಬೆಳೆಗಳ ಸಂಖ್ಯೆ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಾವು ಆದಷ್ಟು ಮಟ್ಟಿಗೆ ಸ್ವಲ್ಪ ಬೆಳೆಗಳ ಸಂಖ್ಯೆಯನ್ನು ಸಹ ಕಡಿಮೆ ಮಾಡಬೇಕಾಗತ್ತೆ. ಕೆಲವೊಂದು ಈ ರೀತಿ ಇರುವುದರಿಂದ ಏನಾಗುತ್ತೆ, ಆ ಒಂದು ತೇವಾಂಶಕ್ಕೆ ಕಾಂಪಿಟೇಷನ್ ಕ್ರಿಯೇಟ್ ಆಗಿ ಚೆನ್ನಾಗಿ ಬರದೇ ಇರುವ ಒಂದು ಕಂಡೀಷನ್ ಇರ್ತೈತೆ. ಹಾಗೇನೆ ಎಲ್ಲೆಲ್ಲಿ ಸ್ವಲ್ಪ ಚಳಿಗೆ ಅಂದ್ರೆ ಕಡಿಮೆ ಉಷ್ಣಾಂಶದಿಂದ ಹೂವು ಮತ್ತು ಕಾಯಿ ಉದುರುವುದನ್ನ ತಾವು ಕಾಣ್ತಾ ಇರ್ತೀರಿ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು 0.25 ಮಿಲಿಲೀಟರ್ ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆ ಮಾಡಬಹುದು ಪ್ರತಿ ಲೀಟರ್ ನೀರಿಗೆ. ಹಾಗೆ ಕೆಲವೊಂದು ಹಿಂಗಾರಿನ ಬೆಳೆಗಳಲ್ಲಿ ಈಗ ನಾವು ಜೋಳ ಒಂದಿತ್ತಪ್ಪ ಅಂತಂದ್ರೆ ತೆನೆ ಕಟ್ಟುವ ಸಮಯದಲ್ಲಿ ಅಥವಾ ಹೂವಾಡುವ ಸಮಯದಿತ್ತಂದ್ರೆ ತಾವು ನೀರು ಕೊಡ್ಲೇಬೇಕಾಗತ್ತೆ. ಹಾಗೇನೆ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಂಡು ಒಳ್ಳೆ ಇಳುವರಿನ ಪಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಕಡಲೆಯಲ್ಲಿ ಲೇಟ್ ಆಗಿ ಬಿತ್ತಿದ ಒಂದು ಕಡಲೆ ಇನ್ನು ಹೊಲದಲ್ಲಿ ಇತ್ತಂತಂದ್ರೆ ಅದಕ್ಕೆ ಹೆಲಿಕಾಪ್ಟರ್ ಮತ್ತು ಸ್ಪೋಡಾಪ್ಟರ್ ಕಿಡಿ ಕಾಣಿಸ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ 0.15 ಮಿಲಿಲೀಟರ್ ಕ್ಲೋರಂಟ್ರಿಪ್ರೋಲ್ 18.5 SC ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಮತ್ತು ಭತ್ತದ ಒಂದು ಮಡಿಗಳನ್ನ ಎಲ್ಲೆಲ್ಲಿ ಹಾಕಿದ್ದಾರೆ ರೈತ ಬಾಂಧವರು, ಇನ್ನೂ ಒಂದು 3-4 ದಿವಸದವರೆಗೆ ನಮಗೆ ಕಡಿಮೆ ಉಷ್ಣಾಂಶ ದಾಖಲಾಗುವ ಸಾಧ್ಯತೆಗಳಿರುವುದರಿಂದ ನರ್ಸರಿಗಳ ಮೇಲೆ ಭತ್ತದ ಮಡಿಗಳ ಮೇಲೆ ಪಾಲಿಥಿನ್ ಹಾಳೆಗಳನ್ನ ಮುಚ್ಚಬೇಕಾಗತ್ತೆ ಮತ್ತು ನೀರ್ ನಿಲ್ಲಿಸಬೇಕಾಗತ್ತೆ. ರಾತ್ರಿ ಸಮಯದಲ್ಲಿ ನೀರ್ ನಿಲ್ಲಿಸಿ ಮುಂಜಾವಿಗೆ ಮತ್ತೆ ನೀರನ್ನ ಹೊರಹಾಕ್ಬೇಕು. ಈ ರೀತಿ ಮಾಡುವುದರಿಂದ ಕಡಿಮೆ ಉಷ್ಣಾಂಶದಿಂದ ನಾವು ನರ್ಸರಿ ಮಡಿಗಳಿಗೆ ಏನು ಹಾನಿ ಆಗದೆ ಇರುವ ಹಾಗೆ ಮಾಡಬಹುದು. ಹಾಗೇನೆ ಹತ್ತಿ ಆಗಲಿ ತೊಗರಿ ಆಗಲಿ ರಾಶಿ ಮಾಡಿದ ಮೇಲೆ ಅವು ಕಸಕಡ್ಡಿಗಳನ್ನ ಸುಡದೇನೆ ನಾವು ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡಬೇಕು. ನಾವು ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಅವನ್ನ ಅಲ್ಲೇ ಪುಡಿ ಪುಡಿ ಮಾಡಿ ಮಣ್ಣಿನಲ್ಲಿ ಬೆರೆಸಿದರೆ ಏನಾಗತ್ತಪ್ಪ ಅಂತಂದ್ರೆ ಮುಂದಿನ ಒಂದು ಬೆಳೆಗೆ ನಮಗೆ ಪೋಷಕಾಂಶಗಳನ್ನ ಕೊಡ್ತವೆ ಮತ್ತು ಹೊಲವನ್ನ ಫಲವತ್ತತೆಯಾಗಿ ಮಾಡ್ಲಿಕ್ಕೆ ತುಂಬಾ ಸಹಕಾರಿ ಆಗ್ತೈತೆ. ಸೊ ಈ ರೀತಿ ಮಾಡುವುದರಿಂದ ಚೆನ್ನಾಗಿ ಆಗುತ್ತೆ. ಹಾಗೇನೆ ಈಗ ತೊಗರಿ ಆಗಲಿ ಇನ್ನಿತರ ಧಾನ್ಯಗಳನ್ನ ತಾವು ಶೇಖರಿಸಿಟ್ಕೋಬೇಕಪ್ಪ ಅಂತಂದ್ರೆ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ ಬಿಸಿಲಲ್ಲಿ. ಒಣಗಿಸಿದ ಮೇಲೆ ನಾವು ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿ ನಾವು ಉಗ್ರಾಣದಲ್ಲಿ ಶೇಖರಿಸುವಾಗ ಅವು ಅದನ್ನ ಅದ್ರ ಜೊತೆ ಇಟ್ಟರೆ ನಾವು ಈ ಬುರ್ಬುರಿ ಅಂತ ಏನ್ ಬರುತ್ತಲ್ಲ ಅದರಿಂದ ನಾವು ಸಂರಕ್ಷಣೆಯನ್ನ ಮಾಡಬಹುದು. ಮುಖ್ಯವಾಗಿ ನಾವು ಚೆನ್ನಾಗಿ ಒಣಗಿಸಿ ಇಡಬೇಕಾಗತ್ತೆ. ಹಾಗೇನೆ ತರಕಾರಿ ಬೆಳೆಗಳಲ್ಲಿ ಇಂಪಾರ್ಟೆಂಟ್ ಆಗಿ ಬದನೆಕಾಯಿಯಲ್ಲಿ ನಾವು ಈ ಹಣ್ಣು ಕೊರೆಯುವ ಹುಳುವಿನ ಬಾಧೆ ಕಂಡು ಬಂತಂದ್ರೆ ಅದಕ್ಕೆ 0.2 ಗ್ರಾಂ ಎಂಎಂಎಕ್ಟಿನ್ ಬಂಜೋಯಿಟ್ 5 SG ರೂಪದಲ್ಲಿರುವುದನ್ನ ಸಿಂಪರಣೆ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ 0.2 ಮಿಲಿಲೀಟರ್ ಕ್ಲೋರಂಟ್ರಿಪ್ರೋಲ್ 18.5 SC ರೂಪದಲ್ಲಿರುವುದನ್ನ ಸಿಂಪರಣೆ ಮಾಡಬಹುದು. ಹಾಗೆ ಮಾವೊಂದು ಸಣ್ಣ ಸಣ್ಣ ಕಾಯಿ ಬಿಡುವ ಸಮುದಾಯದಲ್ಲಿ ಮತ್ತು ಹೂ ಬಿಡುವ ಸಮಯದಲ್ಲಿ ನಾವು ಮ್ಯಾಂಗೋ ಸ್ಪೆಷಲ್ ಅನ್ನ ಸಿಂಪರಣೆ ಮಾಡಬೇಕಾಗತ್ತೆ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬರೆಸಿ. ಇದರಿಂದ ಒಳ್ಳೆ ಇಳುವರಿ ಬರಲಿಕ್ಕೆ ಸಹಾಯ ಆಗತ್ತೆ ಮತ್ತು ಉತ್ತಮವಾದ ಕಾಯಿಗಳನ್ನು ಸಹ ಹಿಡಿತೈತಿ. ಹಾಗೇನೆ ನಾವು ದನಕರಗಳಿಗೆ ಇನ್ನೂ ಒಂದು ಸ್ವಲ್ಪ ದಿವಸ ನಮ್ಗೆ ಈ ರಾತ್ರಿ ಉಷ್ಣಾಂಶದಲ್ಲಿ ಕಡಿಮೆ ಆಗುವುದು ಮತ್ತು ಚಳಿ ಜಾಸ್ತಿ ಆಗೋದ್ರಿಂದ ನಾವು ಒಳ್ಳೆ ಕೊಟ್ಟಿಗೆಯಲ್ಲಿ ಜಾನುವಾರುಗಳನ್ನಾಗಲಿ ಮತ್ತು ಕೋಳಿ ಸಾಕಾಣಿಕೆದಾರರು ಅದನ್ನು ನೋಡ್ಕೋಬೇಕು. ಆ ಕೋಳಿಗೂಡಿನಲ್ಲಿ ನಾವು ಸ್ವಲ್ಪ ಆ ಉಷ್ಣಾಂಶವನ್ನ ಸ್ಥಿರತೆಯನ್ನ ಕಾಪಾಡಿಕೊಳ್ಳಕ್ಕೆ ನಾವು ವಿದ್ಯುತ್ ಬಲ್ಬ್ಗಳನ್ನ ಬೆಳೆಸಿದ್ರೆ ಅದನ್ನ ಚೆನ್ನಾಗಿ ನಾವು ತಾಪಮಾನವನ್ನ ಕಾಪಾಡಿಕೊಂಡು ಹೋಗ್ಬೋದು. ರೈತ ಬಾಂಧವರಿಗೆ ಕೊನೆಯದಾಗಿ ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಮುಂದಿನ ವಾರದಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದಾವೆ.

ಯಾರು ಡ್ರಾಗನ್ ಹಣ್ಣಿನ ಬೇಸಾಯವನ್ನ ಮಾಡ್ಬೇಕು ಅಂತಿದ್ರೆ ಅವ್ರಿಗು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಯಾಕಂದ್ರೆ ಕಪ್ಪು ಮಣ್ಣಿನಲ್ಲಿ ಹಾಕಿದ್ರು ಕೂಡ ಇದರ ಬೆಳವಣಿಗೆ ತುಂಬಾನೇ ಕುಂಠಿತ ಆಗುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂತ ರಸ್ತಾರ ಅಂತಕ್ಕಂಥದ್ದು 5.5-7.0 ಇರ್ತಕ್ಕಂತ ರಸ್ತಾರವನ್ನು ಹೊಂದಿರುವಂತಹ ಮಣ್ಣು ಕೂಡ ಸೂಕ್ತ ಆಗಿರುತ್ತೆ. ಇದರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಉತ್ತಮವಾಗಿ ಇರಬೇಕಾಗತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂತ ಉಷ್ಣಾಂಶ ಅಂತಂದ್ರೆ 25-35°C ವರೆಗೆ ಉಷ್ಣಾಂಶವನ್ನ ತರಿಸ್ಕೊಳ್ಳುವಂತ ಒಂದು ಬೆಳೆ ಆಗಿದೆ. ನಾವು ಇದರಲ್ಲಿ ತಿರುಳನ್ನ ಆಧಾರವಾಗಿ ಇಟ್ಕೊಂಡು ಮೂರು ರೀತಿಯಾಗಿ ವಿಂಗಡಣೆಯನ್ನ ಮಾಡಬಹುದು. ಸಿಪ್ಪೆ ಏನ್ ಬರುತ್ತೆ ಅದು ಗುಲಾಬಿ ಬಣ್ಣದಿರುತ್ತೆ. ಒಳಗಡೆ ಇರ್ತಕ್ಕಂತ ಒಂದು ಪಲ್ಪ್ ಏನ್ ಹೇಳ್ತೀವಿ ಅದು ಕೂಡ ಗುಲಾಬಿ ಬಣ್ಣದಿರುತ್ತೆ. ಸೊ ಇನ್ನೊಂದು ತಳಿಯಲ್ಲಿ ಮೇಲ್ಗಡೆ ಸಿಪ್ಪೆ ಗುಲಾಬಿ ಬಣ್ಣದಿದ್ದು ಒಳಗಡೆ ತಿರುಳು ಅಂತಕ್ಕಂಥದ್ದು ಬಿಳಿ ಬಣ್ಣದ್ದಾಗಿರುತ್ತೆ. ಇನ್ನೊಂದು ತಳಿ ಅಂತಂದ್ರೆ ಮೇಲ್ಗಡೆ ಸಿಪ್ಪೆ ಹಳದಿ ಬಣ್ಣದಿಂದ ಕೂಡಿರುತ್ತೆ, ಸೊ ಒಳಗಡೆ ತಿರುಳು ಬಿಳಿ ಬಣ್ಣದಿಂದ ಕೂಡಿರುತ್ತೆ. ಸೊ ಪ್ರಮುಖವಾಗಿ ನಾವು ನೋಡಿದಾಗ ಸೊ ಮಾರ್ಕೆಟ್ ಅನ್ನ ಆಧರಿಸಿಕೊಂಡು ಕೆಂಪು ಮತ್ತೆ ಕೆಂಪು ಅಂತಂದ್ರೆ ಮೇಲ್ಗಡೆನೂ ಕೂಡ ಗುಲಾಬಿ ಬಣ್ಣದಿದ್ದು ಒಳಗಡೆ ತಿರುಳು ಕೂಡ ಗುಲಾಬಿ ಬಣ್ಣದ ಇರ್ತಕ್ಕಂತ ತಳಿಗಳು ಸ್ವಲ್ಪ ಸಕ್ಕರೆ ಅಂಶವನ್ನ ಜಾಸ್ತಿ ಹೊಂದಿರುತ್ತೆ. ಸೊ ಇನ್ನುಳಿದ ಎರಡು ತಳಿಗಳು ಸ್ವಲ್ಪ ಸಪ್ಪೆಯಾಗಿ ಇರುತ್ತೆ. ಮಾರ್ಕೆಟ್ ಅನ್ನ ಆಧಾರವಾಗಿಟ್ಕೊಂಡು ಮೊದಲೇ ಹೇಳಿದಂತ ಕೆಂಪು ಪ್ಲಸ್ ಕೆಂಪು ಇರ್ತಕ್ಕಂತ ತಿರುಳು ಇರ್ತಕ್ಕಂತ ತಳಿಯನ್ನ ರೈತರು